ತಮ್ಮ ವಕೀಲರನ್ನು ಕರ್ಕೊಂಡು ಬಂದಾಗ ನಾವು ಉಭಯ ಪಕ್ಷ ಇನ್ನೂ ತಮ್ಮ ವಿರುದ್ಧ ಪಾರ್ಟಿಯನ್ನು ಕೂಡ ಕರೆಸಿ ಸಂಧಾನವನ್ನು ಏರ್ಪಡಿಸಿ ಪ್ರಕರಣವನ್ನು ಇತ್ಯರ್ಥಪಡಿಸ್ತೀವಿ ಅಂತ ನಿಮಗೆ ನಾನು ಹೇಳ್ತೇನೆ. ಕಳೆದ ಸಾರಿ ಡಿಸೆಂಬರ್ ತಿಂಗಳಲ್ಲಿ ನಾವು ಲೋಕಾದಳಿತ ಮಾಡಿದಾಗ ಒಟ್ಟು 4,777 ಪ್ರಕರಣಗಳನ್ನು ಇಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೀವಿ. ಬಹುಶಃ ತಮಗೆ ಅನಿಸ್ಬೋದು ಇದು ಜಿಲ್ಲೆಯಲ್ಲಿ ಒಟ್ಟು ಆ ದಿನ ಇತ್ಯರ್ಥವಾದಂಥ ಪ್ರಕರಣಗಳ ಸಂಖ್ಯೆ. ಇವು ಚಾಲ್ತಿಯಲ್ಲಿದ್ದಂಥ ಪ್ರಕರಣಗಳು, ನ್ಯಾಯಾಲಯದಲ್ಲಿ ಬಾಕಿ ಇದ್ದಂಥ ಪ್ರಕರಣಗಳು. ಈಗ ಕಳೆದ ಸಾರಿ 4,777 ಪ್ರಕರಣಗಳನ್ನು ನಮಗೆ ಇತ್ಯರ್ಥಪಡಿಸಲಿಕ್ಕೆ ಸಾಧ್ಯವಾಯಿತು ಅಂತಂದರೆ ಈ ಸಾರಿ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿಮ್ಮ ಸಹಾಯ ಮತ್ತು ನಿಮ್ಮ ಮನೋಸ್ಥಿತಿ ಕೂಡ ಒಂದು ಅತ್ಯಂತ ಮುಖ್ಯವಾದ ವಿಷಯ ಆಗ್ತದೆ. ಪ್ರಕರಣಗಳನ್ನು ಸುಮ್ಮನೆ ಎಳೆದುಕೊಂಡು ಹೋಗೋದ್ರಿಂದ ಪ್ರಯೋಜನವಾಗೋದಿಲ್ಲ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ, ಈಗ ಇರುವಂಥ ನ್ಯಾಯಾಲಯಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ವಿಳಂಬವಾಗುವ ಸಾಧ್ಯತೆಗಳು ಇರೋದ್ರಿಂದ ತಾವುಗಳು ಈ ಲೋಕದಲ್ಲಿದ್ದ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ. ತಮಗೆ ಅಕಸ್ಮಾತ್ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ತಾವು ಬಂದು ಭೇಟಿ ಕೊಡ್ಬೋದು. ಅಲ್ಲಿ ನಾವು ಉಚಿತವಾಗಿ ವಕೀಲರನ್ನು ಕೂಡ ಒದಗಿಸುವಂಥ ಸೌಲಭ್ಯವಿದೆ. ಅವರ ಸಹಾಯವನ್ನು ಪಡ್ಕೊಳ್ಬೋದು, ಅವರಿಂದ ಕಾನೂನಿನ ಸಂಬಂಧಪಟ್ಟಂಥ ಸಲಹೆಗಳನ್ನು ಕೂಡ ತಮಗೆ ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ನಾನು ಹೇಳ್ತೇನೆ. ದಯವಿಟ್ಟು ಲೋಕಾದಳಿತ ಬಗ್ಗೆ ತಾವು ಗಂಭೀರವಾಗಿ ಮತ್ತೆ ಯೋಚಿಸಿ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಿ ಅಂತ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ನಾನು ತಮ್ಮೆಲ್ಲರಿಗೂ ವಂದಿಸ್ತೇನೆ. ಇದುವರೆಗೂ ಮಾರ್ಚ್ ತಿಂಗಳ 8ನೇ ತಾರೀಕು ಶನಿವಾರ ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಚಿತ್ರದುರ್ಗ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಗೌರವಾನ್ವಿತ ವಾಸುದೇವ್ ರೋಣ್ ಇವರಿಂದ ಸಂದೇಶ ಕೇಳಿದಿರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳು ಈ ಕುರಿತು ದಾವಣಗೆರೆ ತಾಲೂಕು ಕೊಡಗನೂರು ಗ್ರಾಮದ ರೈತ ಮಹಿಳೆ ಜಿ ರೇಣುಕಮ್ಮ ಅವರೊಂದಿಗೆ ಸಂದರ್ಶನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದಾವಣಗೆರೆ ತಾಲೂಕಿನ ಕೊಡಗನೂರು ಗ್ರಾಮದ ಜಿ ರೇಣುಕಮ್ಮ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ತಮ್ಮ ಒಂದು ಕೃಷಿ ಬದುಕನ್ನ ಯಾವ ರೀತಿ ಕಟ್ಟಿಕೊಂಡಿದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರೇಣುಕಮ್ಮ ಅವರೇ. ನಮಸ್ತೆ ಸರ್. ರೇಣುಕಮ್ಮ ಅವರು ಹೇಳಿ, ನಿಮ್ಮ ಒಂದು ಆರಂಭದ ಕೃಷಿ ಬದುಕು ಯಾವ ರೀತಿ ಕಟ್ಟಿಕೊಂಡ್ರೆ? ಸರ್, ಅವಾಗ ಸ್ವಲ್ಪ ಅನುಭವ ಇರಲಿಲ್ಲ ಇಲಾಖೆ ಸಂಪರ್ಕದೊಂದಿಗೆ, ಆದ್ರೂ ಅವರ ಅನುಭವಗಳನ್ನು ಹೇಳ್ತಾ ಆಮೇಲೆ ಕೆಲವೊಂದ್ ಕಡೆಗೆ ನಮ್ಮನ್ನೆಲ್ಲ ಎಲ್ಲೆಲ್ಲಿ ನಾವು ಸಂಸ್ಕರಣೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಎಲ್ಲಿ ಮಾಡಿದಾರೋ ಅಲ್ಲೆಲ್ಲಿ ಹೋಗಿ ಸ್ವಲ್ಪ ಅವರ ಅನುಭವಗಳು ಮತ್ತು ಅವರು ಯಾವ ರೀತಿ ಇನ್ಸ್ಟಾಲ್ ಮಾಡಿಕೊಂಡ್ರು ಅದ್ರ ಬಗ್ಗೆ ತಿಳ್ಕೊಂಡು ಬಂದು ಆಮೇಲೆ ನಂತರ ನಾವು ಪ್ರಾರಂಭ ಮಾಡ್ಕೊಂತ ಬಂದ್ವಿ ಸರ್. ಈಗ ಬಾಲ್ಯದಲ್ಲಿ ಈ ಕೃಷಿ ಜೀವನ ಗೊತ್ತಿತ್ತ ನಿಮಗೆ? ಹಾ ಸರ್, ಕೃಷಿ ಕುಟುಂಬದಿಂದನೇ ಹುಟ್ಟಿರೋದು, ಬಟ್ ಅಷ್ಟು ಇನ್ವಾಲ್ವ್ ಆಗಿರಲಿಲ್ಲ ಓದುವಾಗಲ್ಲ. ಗೊತ್ತಿತ್ತು ಅಂದರೆ ಅವರು ಯಾವ ಥರ ಮಾಡ್ತಾರೆ, ಏನೇನು ಮಾಡ್ತಾರೆ, ಹೈನುಗಾರಿಕೆ ಮತ್ತು ಕೃಷಿ ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ನಡ್ಕೊಂಡು ಹೋಗ್ತಿದ್ದು, ನಾವು ಕೂಡ ಅದರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ವಿ ಅವತ್ತು ಕೂಡ. ಈಗ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಈ ರೀತಿ ಮಾಡಲಿಲ್ವಾ? ಸರ್, SSLC ಅಷ್ಟೇ ನಮ್ಮ ಊರಲ್ಲಿ, ತಾಯಿ ಊರಲ್ಲಿ ಇದ್ದದ್ದು. ನೆಕ್ಸ್ಟ್ ಬೇರೆ ಸಿಟಿಗಳಿಗೆ ಕಳಿಸ್ಬೇಕಿತ್ತಲ್ಲ, ಅವಾಗೆಲ್ಲ ಹೆಣ್ಮಕ್ಳನ್ನಷ್ಟು ಸಿಟಿಗಳಿಗೆ ಕಳಿಸ್ಲಿಕ್ಕೆ ಹೆದರ್ತಾ ಇದ್ರು, ಹಂಗಾಗಿ ನಮಗೆ ಅಲ್ಲಿಗೆ ಅಷ್ಟು ಕಳಿಸಿದ್ದೆ ಅಷ್ಟೇ. SSLC ವರೆಗೆ ಇದ್ದೂರಲ್ಲಿ ಏನಿತ್ತ ಅಲ್ಲಿವರೆಗೆ ನಾವು ಮುಗಿಸಿದ್ವಿ. ನಂತರ ಅಷ್ಟೊತ್ತಿಗೆಲ್ಲ ಮದ್ವೆನೂ ಮಾಡ್ಲಿಕ್ಕೆಲ್ಲ ಪ್ರಾರಂಭ ಮಾಡ್ತಾ ಇದ್ರು, ಹಂಗಾಗಿ ಮದ್ವೆಗೆ ಮಾಡಿ ನಮ್ಮನ್ನು ಕಳಿಸ್ಬಿಟ್ರು ಮತ್ತು ಕೃಷಿ ಕುಟುಂಬಕ್ಕೆ. ಹಂಗಾಗಿ ಅಲ್ಲಿ ಬಂದಾಗೆ ನಮಗೆ ಕೃಷಿ ಬದುಕು ಅಂದರೆ ಏನು ಅನ್ನೋದು ಅವಾಗಲೇ ಗೊತ್ತಾಗಿದ್ದು. ಯಾಕಂದ್ರೆ ತಾಯಿ ಮನೆಗೇನು ನಮಗೆ ಅಷ್ಟೊಂದು ಲಿಂಕ್ ಇರಲಿಲ್ಲ, ಮನೇಲಿ ಮಾಡ್ತಿದ್ರು ನೋಡ್ತಾ ಇದ್ವಿ ಅಷ್ಟು. ಇಲ್ಲಿ ಬಂದಮೇಲೆ ನಾವೇ ಸ್ವತಃ ಮಾಡ್ಬೇಕಾತಲ್ಲ, ಆವಾಗ ನಮಗೆ ಸ್ವಲ್ಪ ಕಷ್ಟ ಆಯ್ತು ಬರ್ತಾ ಬರ್ತಾ. ಅದರನ್ನು ಅದನ್ನೇ ಜಾಸ್ತಿ ನಾವು ಇನ್ವಾಲ್ವ್ ಮಾಡ್ಕೊಂಡು ಅದು ಹೆಂಗೆ ಮಾಡಬೇಕು ಅಂತೇಳಿ ಕಲ್ತದ್ದಕ್ಕೆ ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ ಸರ್. ಅಂದ್ರೆ ಎಲ್ಲೇ ಒಂದ್ ಕಡೆ ಇವತ್ತು ಅನಿಸುತ್ತೆ ನಿಮಗೆ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ರೆ ಉತ್ತಮ ಇತ್ತು ಅಂತ? ಇದೆ ಸರ್, ಒಂದ್ ಕಡೆ ಎಜುಕೇಶನ್ ಬೇಕು, ಯಾಕಂದ್ರೆ ನಮ್ಮ ಒಂದು ಅಭಿವೃದ್ಧಿಗೆ ವಿದ್ಯೆ ಅಂತೂ ಬೇಕೇ ಬೇಕು, ಆದರೂ ಇದು ಕೂಡ ನನಗೆ ತುಂಬಾ ಚೆನ್ನಾಗಿದೆ ಸರ್. ನಾನು ಯಾವುದಕ್ಕೂ ಕಡಿಮೆ ಅಂತ ಅನಿಸ್ಕೊಂಡಿಲ್ಲ. ಈ ಬದುಕು ಕೂಡ ನನಗೆ ಒಳ್ಳೆ ಖುಷಿಯನ್ನು ತಂದುಕೊಟ್ಟಿದೆ. ಈಗ ಮದುವೆ ಆದಮೇಲೆ ನಾವು ಗಂಡನ ಮನೆಗೆ ಬಂದ ಮೇಲೆ ಕೃಷಿ ಬದುಕನ್ನು ಹೆಚ್ಚಾಗಿ ನಾವು ಕಲ್ತ್ಕೊಂಡ್ವಿ ಅಂತ ಹೇಳಿದ್ರೆ, ಯಾವ ರೀತಿ ಕೃಷಿ ಬದುಕನ್ನು ಕಟ್ಕೊಂಡಿರೋ ಗಂಡನ ಮನೆಯಲ್ಲಿ? ಗಂಡನ ಮನೆಯಲ್ಲಿ ಬಂದಾಗೆ ಮತ್ತೆ ಎಲ್ಲಾದು ಮಾಡಲೇಬೇಕಲ್ಲ ಸರ್. ಹೈನುಗಾರಿಕೆ ಮನೆಯಲ್ಲಿ ದನ ಕರುಗಳಿದ್ವು, ಆಮೇಲೆ ಅವೆಲ್ಲ ತುಂಬ ತರಕಾರಿಗಳು ತುಂಬ ವೆರೈಟಿ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ರು. ಕೆಲಸ ಜಾಸ್ತಿ, ಕೂಲಿ ಕಾರ್ಗಳು ತುಂಬ ಜನ ಮನೆಗೆಲ್ಲ ಕೆಲ್ಸಕ್ಕೆ ಬರೋರು, ಬೇಸಾಯ ಹೊಡಿಲಿಕ್ಕೆ ಅದಕ್ಕೆಲ್ಲ. ಮತ್ತು ಅವ್ರಿಗೆ ಊಟ ಮಾಡಿಕೊಡೋದು, ನಾವು ಕೂಡ ಅವ್ರ ಜೊತೆ ಸ್ವಲ್ಪ ಸ್ವಲ್ಪ ಏನಾದರೂ ಹೊಲದಲ್ಲೋ ಕೆಲಸಗಳು ಮಾಡೋದು ಮಾಡ್ತಾ ಬಂದ್ವಿ. ನಂತರ ಈ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅದ್ರ ಬಗ್ಗೆ ಸ್ವಲ್ಪ ಇಲಾಖೆಯಿಂದ ನಮಗೆ ಸಪೋರ್ಟಿವ್ ಮಾಡಿದರು ಸರ್ಗಳೆಲ್ಲ. ಹಂಗಾಗಿ ಕೆಲವು ಕಡೆ ಎಲ್ಲ ನಮ್ಮನ್ನು ಕಳಿಸಿದ್ರು, ಆ ಎಕ್ಸ್ಪೀರಿಯೆನ್ಸು ತಿಳ್ಕೊಂಡು ಬರ್ರಿ, ಹೆಂಗಿರುತ್ತೆ ನೀವು ಮಾಡ್ಬೋದಲ್ಲ. ಈಗಿನ ನಿಮ್ಮ ಏನು ಸುತ್ತಮುತ್ತ ಗ್ರಾಮ ಇದೆ, ನಿಮ್ಮ ಹಳ್ಳಿ ಇದೆ, ಹಳ್ಳಿಗೆ ಏನಾದರೂ ಒಂದು ನಿಮ್ಮ ಕಡೆಯಿಂದ ಸರ್ವಿಸ್ ಕೊಡ್ಬೋದಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಓದು ಎಲ್ಲ ನೋಡ್ಕೊಂಡು ಬಂದ್ವಿ. ಏನು ಮಾಡಿದರೆ ಅನುಕೂಲ, ನಮ್ಮ ರೈತರು ಏನೇನು ಬೆಳೆ ಬೆಳೀತಾರೆ, ಅವಾಗೆಲ್ಲ ರಾಗಿ ಬೆಳೀತಾ ಇದ್ರು, ಹಾಗೆ ಮಾರಾಟ ಮಾಡ್ತಿದ್ರು ಅಷ್ಟೇ. ಆಮೇಲೆ ತೊಗರಿ ಕಾಳು ಬೆಳೀತಿದ್ರು, ಹಾಗೆ ಮಾರಾಟ ಮಾಡೋರು ಬಂದದ್ದಷ್ಟು ತಕ್ಷಣನೇ. ಆಮೇಲೆ ಇದು ಕೊಬ್ಬರಿ ತೆಂಗು ಕಾಯಿ ಇಡಿಕಾಯಿನೇ ಹಾಗೆ ಕೊಟ್ಬಿಡೋರು. ಅದಕ್ಕೆ ಸಂಬಂಧಪಟ್ಟಂಗೆ ಏನಾರ ಮಾಡಿದರೆ ಅನುಕೂಲ ಆಗುತ್ತಲ್ಲ ಅಂತ ನಾವು ಆ ಕಡೆ ಒಲವು ಕೊಟ್ಟಾಗೆ ಈ ಒಂದು ನಮ್ಮ ಏನೀಗ ಸಂಸ್ಕರಣ ಘಟಕ ಸ್ಥಾಪನೆ ಮಾಡಿದ್ವಲ್ಲ, ಅದನ್ನು ಮಾಡಲಿಕ್ಕೆ ಅನುಕೂಲ ಆಯ್ತು. ಕೃಷಿ ಇಲಾಖೆ ಜೊತೆಗೆ ನಿಮ್ಮ ಒಂದು ಪರಿಚಯ ಹೇಗಾಯ್ತು? ಸ್ವಸಹಾಯ ಸಂಘ ಮಾಡ್ಕೊಂಡಿದ್ವಲ್ಲ, ಸಂಘದ ಮುಖಾಂತರ ಅವಾಗ ಇಲಾಖೆಯಿಂದ ಏವೋಗಳು ನಮ್ಮ ಹಳ್ಳಿಗಳಿಗೆಲ್ಲ ಬರ್ತಾ ಇದ್ರು, ಬಂದು ನಮ್ಮ ಸ್ವಸಹಾಯ ಗುಂಪನ್ನ ಪರಿಚಯಿಸ್ಕೊಂಡು ಏನಾದ್ರು ಮಾಡಿ ನೀವು ಸಂಘದಲ್ಲಿ ಸುಮ್ಮನೆ ಬೇರೆ ದುಡ್ಡು ಕಟ್ಟೋದು ಉಳಿಸೋದು ಬ್ಯಾಂಕಿಗೆ ಹೋಗೋದು ಇಷ್ಟಕ್ಕಷ್ಟೇ ಮೀಸಲಾಗಬೇಡ್ರಿ, ಇನ್ನೂ ಹೊಸತನ ನಿಮ್ಮ ಸ್ವಂತ ಒಂದು ದುಡಿಮೆ ಏನಕ್ಕೆ ಮಾಡ್ಬೋದಲ್ಲ ಅಂತ ನಮಗೆ ಕೆಲವು ಮಾಹಿತಿಯನ್ನ ಕೊಟ್ಟರು, ಟ್ರೈನಿಂಗ್ಗಳನ್ನು ಕೊಟ್ಟರು. ಆ ತರಬೇತಿ ಪಡ್ಕೊಂಡ್ಮೇಲೆ ನಾವು ಏನಾದ್ರೂ ಮಾಡ್ಲಿಕ್ಕೆ ಅನುಭವ ಆಯ್ತು, ಅದು ಮಾಡೋಣ ಅಂತ ಹೇಳಿ. ಈ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ನೀವು ರಚನೆ ಮಾಡಿಕೊಂಡು ಅದರಲ್ಲಿ ಭಾಗವಹಿಸ್ಬೇಕಂತ ಯಾಕೆ ಅನಿಸ್ತು ಸರ್? ಅದು ಫಸ್ಟ್ಗೆಲ್ಲ ನಾವು ಯಾರ ಜೊತೆಗೆ ಬೆರೀತಿರ್ಲಿಲ್ಲ, ಮನೆಯಾತು ನಾವತ್ತು ಅನ್ನಂಗಿದ್ವಿ. ನಂತರ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಅಂಗನವಾಡಿ ಟೀಚರ್ಸ್ಗಳು ಬಂದ್ಬಿಟ್ಟು, ಇಲ್ಲ ನೀವೆಲ್ಲ ಮಹಿಳೆಯರು ಒಂದು ಗುಂಪು ಮಾಡ್ರಿ, ಏನಾದರೂ ಸ್ವಂತ ಉದ್ಯೋಗ ಮಾಡ್ಕೋಬಹುದು, ಆಮೇಲೆ ಕೆಲವು ಬ್ಯಾಂಕ್ ಮುಖಾಂತರ ನೀವು ವ್ಯವಹರಿಸೋದು ಹೆಂಗೆ ಅಂತ ನಿಮಗೆ ಗೊತ್ತಾಗುತ್ತೆ, ಆಮೇಲೆ ಕೆಲವು ಸಭೆಗಳಿಗೆ ಭಾಗವಹಿಸಿದ್ರೆ ನಿಮ್ಮ ಜ್ಞಾನನು ಕೂಡ ಹೆಚ್ಚಿಸುತ್ತೆ ಅಂತೇಳಿ ಅವರೊಂದು ಗುಂಪನ್ನು ಕಟ್ಕೊಟ್ರು. ಗುಂಪು ಕಟ್ಟಿದ್ಮೇಲೆ ನಾವು ಹೊರಗಡೆ ಹೋಗೋದಾಗ್ಲಿ, ಈಗ ಬ್ಯಾಂಕ್ ವ್ಯವಹರಿಸೋದಾಗ್ಲಿ, ಆಮೇಲೆ ಇಲಾಖೆಗಳು ಪರಿಚಯ, ಈಗ ಎಷ್ಟು ಇಲಾಖೆಗಳು ಯಾರೇ ಬಂದರೂ ಕೂಡ ನಮ್ಮ ಗುಂಪು ಹುಡ್ಕೊಂಡು ಬರ್ತಾರೆ, ಹಂಗಾಗಿ ನಮಗೆ ತುಂಬಾ ಅನುಕೂಲ ಆಗಿದೆ ಸರ್. ಈಗ ನೀವು ಹೇಳಿದ್ರ ಮಾತಾಡ್ತಾ ಒಂದ್ ಮಾತನ್ನ, ಅಂದ್ರೆ ಹೆಣ್ಣು ಮಕ್ಕಳು ಅಂದ್ರೆ ಮನೆಯಿಂದ ಹೊರಗೆ ಹೋಗ್ತಾ ಇರಲಿಲ್ಲ, ಆ ಸಂದರ್ಭದಲ್ಲಿ ನಾವು ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡ್ಕೊಂಡಿವಿ ಅಂತ ಹೇಳಿದ್ರ, ಈಗ ಹೊರಗಡೆ ಹೋಗದಂತ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆಯವರು ಯಾವ ರೀತಿ ನಿಮಗೆ ಸಹಕಾರ ಕೊಟ್ರು? ಸ್ಟಾರ್ಟಿಂಗ್ ಎಲ್ಲ ಬಹಳ ಪ್ರಾಬ್ಲಮ್ ಸರ್, ಎಲ್ಲೂ ಕಳಿಸ್ತಾನೆ ಇರ್ಲಿಲ್ಲ. ಈ ಸಂಘಗಳು ಮಾಡ್ಕೊಂಡ್ಬಿಟ್ರೆ ಎಲ್ಲಿ ಹೆಣ್ಮಕ್ಳೆಲ್ಲ ದುಂಡ್ಗಾಬಿಟ್ಟು ಏನೇನೋ ಪ್ಲಾನ್ಗಳೆಲ್ಲ ಮಾಡ್ಕೊಂಡ್ಬಿಡ್ತಾರೆ, ಜಗಳ ಎಲ್ಲ ಆಡ್ಬಿಡ್ತಾರೆ ಅಂತೇಳಿ ಮನೆಯಿಂದ ಹೊರಗೆ ಕಳಿಸ್ತಿರ್ಲಿಲ್ಲ. ಆದ್ರೂ ನಾವು ಬಿಡ್ಲಿಲ್ಲ, ಅದಕ್ಕೆ ಅವರಿಗೆ ಸರಿಯಾಗಿ ಅವ್ರಿಗೂ ಒಂದ್ಕೊಂಡು, ಆಮೇಲೆ ಸಂಘಗಳಿಗೂ ಕೂಡ ನಾವು ಅಡ್ಜಸ್ಟ್ ಆಗ್ತಾ ಯಾರಿಗೂ ತೊಂದರೆ ಕೊಡದಂಗೆ ಈ ಸಂಘವನ್ನು ರಚನೆ ಮಾಡ್ಕೊಂಡ್ವಿ, ಉಳಿತಾಯ ಮಾಡ್ತಾ ಇದ್ವಿ, ಆಮೇಲೆ ಸಾಲ ಸೌಲಭ್ಯಗಳನ್ನ ತಗೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ನಮ್ಮ ಮನೆ ಕೆಲಸಗಳಿಗೆ. ಹಂಗಾಗಿ ಅವ್ರಿಗೂ ಗೊತ್ತಾಯ್ತು ಈ ಸಂಘಗಳಿಂದ ಇವ್ರಿಗೆಲ್ಲ ಅನುಕೂಲ ಇದೆ, ನಮ್ಮ ಫ್ಯಾಮಿಲಿಗಳು ಕೂಡ ಅನುಕೂಲ ಆಗುತ್ತೆ, ಹಣಕಾಸಿನ ತೊಂದರೆ ಇದ್ದಾಗ ಅವ್ರನ್ನ ಬಳಸ್ಕೋಬಹುದಲ್ಲ ಅನ್ನೋ ಉದ್ದೇಶದಿಂದ ಅವರು ಕೂಡ ನಮಗೆ ಸಹಕಾರ ಕೊಟ್ಟರು. ಈಗ ಎಷ್ಟು ಜನ ಮಹಿಳಾ ಸದಸ್ಯರು ಸೇರ್ಕೊಂಡು ಒಂದು ಸಂಘವನ್ನ ರಚನೆ ಮಾಡಿಕೊಂಡು ಆ ಸಂಘದ ಹೆಸರು ಏನಂತ ನಾಮಕರಣ ಮಾಡಿದ್ರು ಸರ್? ಒಂದು 15 ಜನ ಸೇರ್ಕೊಂಡು ಮಾಡಿದ್ವಿ, ನಾವು ಶಾರದ ಮಹಿಳಾ ಸ್ವಸಹಾಯ ಸಂಘ ಅಂತ ಇಟ್ಕೊಂಡ್ವಿ. ಈಗ ಒಕ್ಕೂಟ ಎಲ್ಲ ಆಗಿದ್ದಾವೆ, ಒಕ್ಕೂಟಕ್ಕೆ ನಾನು ಕೂಡ ಅಧ್ಯಕ್ಷ ಆಗಿದ್ದೀನಿ ಸರ್. ಈಗ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಪಂಚಾಯತಿಗೆ ಒಂದೊಂದು ಒಕ್ಕೂಟ ಇದಾವೆ, 7 ಹಳ್ಳಿ ಬರುತ್ತೆ ನಮ್ದು ಪಂಚಾಯತಿಯಿಂದ. 7 ಹಳ್ಳಿಗೆ ಸಂಬಂಧಪಟ್ಟ ಏನು ಸ್ತ್ರೀಶಕ್ತಿ ಸಂಘಗಳಿದಾವಲ್ಲ ಅವನ್ನೆಲ್ಲ ಒಗ್ಗೂಡಿಸಿ ಒಂದು ಒಕ್ಕೂಟ ಮಾಡಿದ್ದೀವಿ ಸರ್, ಅದರಲ್ಲಿ ನಾನು ಕೂಡ ಅಧ್ಯಕ್ಷ ಇದ್ದೀನಿ ಸರ್. ಇವಾಗ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳನ್ನ ಒಗ್ಗೂಡಿಸಿ ಒಂದು ಒಕ್ಕೂಟ ಮಾಡಿದಾರಲ್ಲ, ಅಂದ್ರೆ ಆ ಒಕ್ಕೂಟದಿಂದ ಏನ್ ಅನುಕೂಲ ಅಂತ ಹೇಳ್ತೀರಾ ಸರ್? ಅದಕ್ಕೆ ಒಕ್ಕೂಟದಿಂದ ಅನುಕೂಲನೇ ಇದೆ. ನಮ್ಮ ಮಹಿಳೆಯರು ಏನೆಲ್ಲ ಮಾಡಬಹುದು, ಅವ್ರ ಪ್ರಾಡಕ್ಟ್ ಮಾಡ್ಕೊಂಡು ಮಾಡೋದೆಂಗೆ, ಅವರಿಗೆ ಸ್ವಲ್ಪ ಏನು ತರಬೇತಿಗಳು ಬೇಕಾಗುತ್ತಾ, ಆ ತರಬೇತಿನೆಲ್ಲ ಕೊಡಿಸ್ತಾ ಇದ್ದೀವಿ. ಆಮೇಲೆ ಅವರು ಕೂಡ ಸ್ವ ಉದ್ಯೋಗಗಳ ಕಡೆಗೆ ಗಮನ ಹರಿಸ್ಕೊಂಡು ಈ ಸಾಲ ಸೌಲಭ್ಯಗಳು ಸಹ ಸರ್ಕಾರ ಈಗ ನಮಗೆ ನಮ್ಮ ಏನು ಒಕ್ಕೂಟಕ್ಕೆ ಹಣಕಾಸಿನ ಇದನ್ನ ಕೊಟ್ಟಿದೆ, ಸೌಲಭ್ಯ ಕೊಟ್ಟೈತಿ. ಹಂಗಾಗಿ ನಾವು ಅವ್ರಿಗೆಲ್ಲ ಸಾಲ ಕೊಡ್ತಾ ಇದ್ದೀವಿ, ಆ ದುಡ್ಡನ್ನು ಅವ್ರು ಬಳಸ್ಕೊಂಡು ಈ ಸ್ವ ಉದ್ಯೋಗ ಮಾಡಿ ನಮ್ಮ ಸಾಲ ಮತ್ತು ಬಡ್ಡಿಯನ್ನು ಕಟ್ಕೊಂತ ಹೋಗ್ತಿದ್ದಾರೆ. ಅವ್ರ ಸ್ವಂತ ಅವ್ರ ಕಾಲ ಮೇಲೆ ನಿಲ್ಲಕ್ಕೆ ಒಂದು ಅವಕಾಶ ಆಗಿದೆ. ಈಗ ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಈಗ ಸದಸ್ಯರು ಹಣವನ್ನು ವಾರ ಉಳಿತಾಯ ಮಾಡ್ತಾರೆ, ಎಷ್ಟು ಹಣ ಉಳಿತಾಯ ಮಾಡ್ತಾರೆ, ಅದನ್ನ ಎಲ್ಲಿ ನೀವು ಡಿಪಾಸಿಟ್ ಆಗಿ ಸ್ಟಾರ್ಟಿಂಗ್ ಒಂದು 10 ರೂಪಾಯಿ ಪ್ರಾರಂಭ ಮಾಡಿದ್ವಿ ನಾವು. ಅವತ್ತು ಅಷ್ಟು ಕಟ್ಟೋದು ಕೂಡ ತೊಂದರೆ ಆಗಿತ್ತು. ಇವತ್ತು ನಾವು 500 ಗಂಟ್ಲೆ ಕಟ್ತಾ ಇದ್ವಿ ಸರ್. ಈಗ 500 ರೂಪಾಯಿನ ನಾವು ಕಟ್ಟಲಿಕ್ಕೆ ಯಾರು ಇದಾಗ್ತಿಲ್ಲ. ಜಾಸ್ತಿನೇ ಕಟ್ಟಣ, ಬೇಗ ಬೇಗ ಅಮೌಂಟ್, ದೊಡ್ಡ ಅಮೌಂಟ್ ಆದ್ರೆ ನಮ್ಗೆಲ್ಲ ಅನುಕೂಲ ಆಗ್ತದಲ್ಲ, ಸಾಲ ಸೌಲಭ್ಯಗಳು ತಗೊಂಡ್ಲಿಕ್ಕೆ ಬರುತ್ತೆ ಅಂತೇಳಿ ಕಟ್ತಾ ಇದ್ವಿ. ಬ್ಯಾಂಕ್ ಅಲ್ಲಿ ಸರ್, ನಮ್ಮ ಊರಿನಲ್ಲಿ ಏನು ಗ್ರಾಮೀಣ ಬ್ಯಾಂಕ್ ಇದಾವಲ್ಲ, ಬ್ಯಾಂಕ್ ಅಲ್ಲೇ ನಾವು ಉಳಿತಾಯ ಮಾಡಿದ್ವಿ. ಬ್ಯಾಂಕ್ ಅವರು ಕೂಡ ನಮ್ಮನ್ನ ಕರೆಸಿ ನಿಮ್ಗೆ ಸಾಲ ಸೌಲಭ್ಯಗಳು ಇದಾವೆ ಇಂಥ ಕಡೆಗೆ, ಹಿಂಗಿದೆ ತಗೊಳ್ರಿ ಅಂತ ಕೂಡ ಅವರು ಕೂಡ ಮುಂದೆ ಬಂದಿದ್ದಾರೆ ಸರ್. ಅವರು ಏನಾರ ಪ್ರೋಗ್ರಾಮ್ ಇದ್ರೆ ನಮ್ಮ ಸಂಘದವ್ರನ್ನ ಕರೆಯೋದು. ಊರಿಗೆ ಯಾರೇ ಬಂದ್ರು ಕೂಡ ನಮ್ಮ ಸಂಘನೇ ಫಸ್ಟ್ ಪ್ರತಿನಿಧಿಸೋದು ಸರ್, ಎಲ್ಲದಕ್ಕೂ ಕೂಡ ಹೋಗ್ತೀವಿ. ಪ್ರತಿಯೊಬ್ಬರು ಈಗ 500 ರೂಪಾಯಿ ತನಕ ಉಳಿತಾಯ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ವಾರ ಉಳಿತಾಯವನ್ನು ಅಂದ್ರೆ ನಿಮ್ಮ ಸಂಘದ ಎಲ್ಲಾ ಸದಸ್ಯರು ಅಂದ್ರೆ ಯಾವ ರೀತಿ ಹಣವನ್ನ ಹೊಂದಿಸ್ತಾರೆ? ಈಗ ಉಳಿತಾಯ ಮಾಡಕ್ಕೆ ಕಟ್ಟಬೇಕಂತಂದ್ರೆ ಪ್ರತಿ ವಾರನು ಜೋಡಣೆ ಮಾಡ್ಬೇಕಾಗುತ್ತೆ, ಇದ್ರ ಬಗ್ಗೆ ಹೇಳಿ. ಕೆಲವರು ಅಂಗಡಿಗಳು ಇಟ್ಕೊಂಡಿದ್ದಾರೆ, ಕಿರಾಣಿ ಅಂಗಡಿಗಳು, ಕೆಲವರು ಹಸುಗಳು ಕಟ್ಕೊಂಡಿದ್ದಾರೆ, ಹೈನುಗಾರಿಕೆ ಮಾಡ್ತಿದ್ದಾರೆ, ಕೆಲವರು ಊದ್ಬತ್ತಿ ಈ ತರದ್ದು ಮಾಡ್ತಿದ್ದಾರೆ, ಕೆಲವರು ರೊಟ್ಟಿ ಮಾಡ್ತಿದ್ದಾರೆ. ಹಿಂಗೆ ಸರ್, ಅವರು ಸ್ವಂತ ಏನು ಸಂಘ ಕಟ್ಟಬೇಕಲ್ಲ, ಹಣವನ್ನ ಅವರೇ ಸಂಪಾದನೆ ಮಾಡ್ತಾರೆ ಸರ್, ಮಾಡಿಬಿಟ್ಟು ಕಟ್ತಾ ಬರ್ತಾ ಇದಾರೆ. ಈಗ ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಅಂತಂದ್ರೆ ಸಾಲ ಕೊಡ್ತಾರೆ, ಆ ಸಾಲವನ್ನ ತೆಗೆದುಕೊಂಡು ಸಾಕಷ್ಟು ಜನ ಅಂದ್ರೆ ಉಪಕಸಬುಗಳನ್ನ ಮಾಡ್ತಾರೆ. ಈಗ ನೀವು ಏನ್ ಮಾಡ್ತಾ ಇದ್ರೆ? ನಾನು ಕೂಡ ಅದೇ ಹೈನುಗಾರಿಕೆ ಮಾಡ್ತಿದೀವಿ, ಆಮೇಲೆ ನಮ್ದು ಅದೇ ಸಂಸ್ಕರಣಾ ಘಟಕವನ್ನ ಸ್ಥಾಪನೆ ಮಾಡ್ಕೊಂಡಿವಿ, ಅವೆರಡು ಕೂಡ ನಡೆಸ್ತಿದೆ ಸರ್. ಈಗ ಸಂಸ್ಕರಣಾ ಘಟಕ ಅಂತಂದ್ರೆ ಅಲ್ಲಿ ಏನೇನು ಉತ್ಪಾದನೆ ಆಗುತ್ತೆ ಸರ್? ಅದಲ್ಲಿ ರಾಗಿ ಕ್ಲೀನ್ ಮಾಡೋ ಮಿಷಿನ್ ಅನ್ನ ಹಾಕೊಂಡಿವಿ, ಆಮೇಲೆ ರಾಗಿ ಮೇಲೆ ಅಸಕ್ ತೆಗೆ ಅಂತ ಮಿಷಿನ್ ಇದೆ, ಆಮೇಲೆ ಬೇಳೆ ಮಾಡೋ ಅಂತ ಮಿಷಿನ್ ಇದೆ ನಮ್ದು, ಆಮೇಲೆ ಎಣ್ಣೆ ಗಾಣ ಇದೆ, ಆಮೇಲೆ ಮಸಾಲೆ ಪೌಡರ್ಗಳು ಎಲ್ಲ ಮಾಡ್ತೀವಿ. ಮೇಲೆ ಇಟ್ಟು ಸಬ್ ಸಪರೇಟ್ ಆಗಿ ಜೋಳದ್ದೆ ಬೇರೆ, ರಾಗಿದೆ ಬೇರೆ, ಗೋಧಿದೆ ಬೇರೆ, ಈ ತರ ಮಿಲ್ ಗಳನ್ನೆಲ್ಲ ಹಾಕೊಂಡು ನಡೆಸ್ತದೆ ಸರ್. ಫ್ಲೋರ್ ಮಿಲ್ ಇದೆ, ಆಮೇಲೆ ಗ್ರೈಂಡರ್ ಕೂಡ ಇದೆ ಸರ್. ಗ್ರೈಂಡರ್ ಅದೇನು ಹಸಿದು ಮಸಾಲೆಗಳಾಗ್ಲಿ, ಹೂರ್ಣ ಚಟ್ನಿಗಳು, ಅವನ್ನ ಸಹ ನಾವು ಮಾಡ್ತೀವಿ. ಈಗ ಈ ರೀತಿ ನೀವು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ಮಾಡಿಕೊಂಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸ್ವಉದ್ಯೋಗವನ್ನ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಸಿಕ್ಕಿದೆ. ಹೌದೌದು ಸರ್. ನಾವಿಲ್ಲಂದ್ರೆ ಬರೇ ಹೌಸ್ ವೈಫ್ ಅಂತ ಏನ್ ಹೇಳ್ತಾರಲ್ಲ, ಅದಕ್ಕೆ ಮೀಸಲಾಗಿರ್ತಾ ಇದ್ವಿ ನಾವು. ಅವತ್ತು ನಾವು ಒಂದ್ ಸ್ವಲ್ಪ ಈ ಸಂಘಗಳು ಬಂದು ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ಈ ತರದ್ವೆಲ್ಲ ಒಂದು ತರಬೇತಿ ಕೊಡದೇ ಇದ್ದಿದ್ರೆ ನಾವು ಮನೆಗೆ ಮೀಸಲಾಗಿ ಇದ್ ಬಿಡ್ತಾ ಇದ್ವಿ. ಮಕ್ಳಿಗೆ ಒಳ್ಳೆ ಎಜುಕೇಶನ್ ಸಹ ಕೊಡಸಕ್ ಆಗ್ತಿರ್ಲಿಲ್ಲ. ಆಮೇಲೆ ಹೊರ ಪ್ರಪಂಚ ಹೆಂಗಿದೆ, ಏನೆಲ್ಲ ಮಾಡಿದ್ರೆ ಇವತ್ತು ನಾವು ಬದುಕಬಹುದು, ಆರ್ಥಿಕವಾಗಿ ಸಬಲರಾಗಬಹುದು ಅನ್ನೋದನ್ನ ನಾವು ಕಂಡ್ಕೊಂಡಿವಿ ಸರ್. ಈಗ ಸಾಮಾನ್ಯವಾಗಿ ಸಂಸ್ಕರಣಾ ಘಟಕ ಅಂತ ಹೇಳಿ ನೀವು ಏನ್ ತಯಾರು ಮಾಡ್ಕೊಂಡಿದ್ರ, ಈಗ ಅದಕ್ಕೆಲ್ಲ ತರಬೇತಿ ಏನಾದ್ರೂ ಪಡ್ಕೊಂಡ್ರೆ? ಹಾ ಸರ್, ನಮಗೆ ತರಬೇತಿ ಕೊಟ್ಟರು ಇಲಾಖೆಯಿಂದ, ಇಲಾಖೆ ಸುಮಾರು ತರಬೇತಿ ತಗೊಂಡಿವಿ ಸರ್. ನಮ್ಮ ಮನೆಯವರು, ನಾನು ಕೂಡ, ನಮ್ಮ ಸಂಘದವರು ಕೂಡ ತಗೊಂಡಿವಿ ಸರ್. ಈಗ ಅದಕ್ಕೆ ಆರ್ಥಿಕವಾಗಿ ನೆರವು ಎಲ್ಲಿ ಸಿಕ್ತು ನಿಮಗೆ? ಆರ್ಥಿಕ ನೆರವು ಅಂತಂದ್ರೆ ಇಲಾಖೆ ಸಬ್ಸಿಡಿನಲ್ಲಿ ಮಿಷನರಿಗಳು ಕೊಟ್ಟರು, ಅದಕ್ಕೆ ಅರ್ಧ ಹಣವನ್ನ ಇಲಾಖೆ ಕೊಡುತ್ತೆ, ನಾವ್ ಅರ್ಧ ನಾವನ್ನ ಹೊಂದಿಸಿ ಬ್ಯಾಂಕ್ ಮುಖಾಂತರ ಸಾಲಗಳು ತಗೊಂಡು ಮಾಡಿದ್ವಿ. ಅಂದ್ರೆ ಸಬ್ಸಿಡಿ ಲೋನ್ ಅಂತೇಳಿ ಸಬ್ಸಿಡಿನಲ್ಲಿ ಮಿಷನರಿಗಳು ಹಾಕೊಂಡಿವಿ ಸರ್. ಯಾಕನಿಸ್ತಮ್ಮ ನೀವು ಸಂಸ್ಕರಣಾ ಘಟಕ ತಮ್ಮ ಒಂದು ಗ್ರಾಮದಲ್ಲಿ ಮಾಡಿಕೊಂಡು ಅದರಿಂದ ಏನಾದ್ರೂ ಆರ್ಥಿಕವಾಗಿ ಮೇಲ್ ಬರಬಹುದು ಅಂತ ಹೇಳಿ ಏನಾದ್ರು ಮಾಡ್ಕೊಂಡ್ರೆ? ಇಲ್ಲ ಸರ್, ಅದು ನಮ್ಮ ಊರಿನ ಜನ, ನಮ್ಮ ಸುತ್ತಮುತ್ತಲ ಹಳ್ಳಿಗಳು ಅವ್ರಿಗೆಲ್ಲ ಒಂದು ನಾವೇನಾರು ಒಂದು ಹೊಸ ಸರ್ವಿಸ್ ಅನ್ನ ಕೊಡ್ಬೇಕು ಯಾವ ರೀತಿ ಅಂತಂದ್ರೆ, ಅವ್ರ ಬೆಳೀತಾದ್ರೆ ಬೆಳೆಗಳನ್ನ ತಗೊಂಡೋಗಾಗಿ ಡೈರೆಕ್ಟ್ ಆಗಿ ಮಾರ್ಕೆಟಿಂಗ್ ಮಾರಾಟ ಮಾಡ್ತಿದ್ದಾರೆ. ಅದನ್ನ ಸಂಸ್ಕರಣ ಮಾಡಿದಾಗೆ ಅವ್ರಿಗೆ ಉಪಯೋಗ ಆಗ್ತದಲ್ಲ. ಈಗ ರಾಗಿ ಬೆಳೀತಾರೆ, ಹಂಗೆ ತಗೊಂಡೋಗಿ ಮಾರಾಟ ಮಾಡೋರು. ಈಗೇನಿಲ್ಲ, ಅದು ಬೆಳೆದನ್ನ ತಗೊಂಡ್ ಬರ್ತಾರೆ, ಕ್ಲೀನ್ ಮಾಡಿಸ್ಕೊಳ್ತಾರೆ, ಅದ ಮೇಲೆ ಲಸಕ್ ಪಾಲಿಶ್ ಅಂತ ಮಾಡಿಸ್ಕೊಂತಾರೆ, ಆಮೇಲೆ ಹಿಟ್ಟು ಮಾಡಿಸ್ಕೊಂತಾರೆ, ಊಟ ಮಾಡ್ತಾರೆ. ಆಮೇಲೆ ಹಿಟ್ಟು ಕೂಡ ನಾವು ಈಗ ಬೇರೆಯವ್ರಿಗೆ ಆರ್ಡರ್ ಸಿಕ್ತು ಅಂತಂದ್ರೆ ನಾವು ಆ ರಾಗಿ ತಗೊಂತೀವ, ಈ ತರ ಎಲ್ಲ ಮಾಡಿಬಿಟ್ಟು ಸಂಸ್ಕರಣೆ ಮಾಡಿ ನಂತರ ಹಿಟ್ಟು ಮಾಡಿ ಮಾರಾಟ ಮಾಡ್ತೀವಿ ಸರ್. ಅದು ಅವ್ರಿಗೂ ಅನುಕೂಲ ಆಯ್ತು, ನಮಗೂ ಅನುಕೂಲ ಆಯ್ತು. ಆಮೇಲೆ ಈ ಕೊಬ್ಬರಿ ಹಾಗೆ ಬರೀ ಕಾಯಿ ಅಷ್ಟೇ ಮಾರಾಟ ಮಾಡ್ತಾ ಇದ್ರು. ಇವತ್ತು ಆ ಕಾಯಿ ತಗೊಂಡು ಹೊಡೆದು ಈ ಕೊಬ್ಬರಿ ಎಣ್ಣೆ ಮಾಡ್ತಿದೀವಿ, ಅದು ಊಟಕ್ಕೂ ಉಪಯೋಗಿಸ್ತಿದೀವಿ, ತಲೆಗೆ ಉಪಯೋಗಿಸ್ತಿದೀವಿ, ದೀಪಕ್ಕೆ ಉಪಯೋಗಿಸ್ತಿದೀವಿ. ಈ ತರ ಮೂರು ತರ ನಾವು ವಿಭಾಗವನ್ನ ಮಾಡ್ಕೊಂಡು ಉಪಯೋಗಿಸ್ತದೆ. ಅವರು ಕೂಡ ಡೈರೆಕ್ಟ್ ಹಂಗೆ ಕೊಬ್ಬರಿ ಕೊಟ್ಬಿಡೋರು, ಕಾಯಿ ಕೊಟ್ಬಿಡೋರು ಕಡಿಮೆ ದುಡ್ಡಿಗೆ. ಇವತ್ತೇನಿಲ್ಲ, ಆ ತರ ಮಾಡೋದ್ರಿಂದ ಅವ್ರಿಗೂ ಲಾಭ ಆಗೈತಿ, ನಮಗೂ ಕೂಡ ಲಾಭ ಆಗೈತಿ. ಇವತ್ತು ಈಗ ರಾಗಿ ಹಿಟ್ಟನ್ನಂತಂದ್ರೆ ನೀವು ನೇರವಾಗಿ ಮಾರಾಟ ಮಾಡ್ತೀರಾ ಅಥವಾ ಏನಾದ್ರೂ ಪಾಕೆಟ್ ವ್ಯವಸ್ಥೆ ಏನಾದ್ರು ಮಾಡಿದ್ರೆ? ಪಾಕೆಟ್ ಮಾಡಿ ಕೊಡ್ತೀವಿ ಸರ್, ಅಂದ್ರೆ ಲೇಬಲ್ ಮಾಡ್ಕೊಂಡಿಲ್ಲ ನಮ್ಗೆ, ಅಲ್ಲೇ ಲೋಕಲ್ ಅಲ್ಲೇ ಆರ್ಡರ್ ಸಿಕ್ಬಿಡ್ತಲ್ಲ 5 ಕೆಜಿ 10 ಕೆಜಿ. ಈಗ ನಮ್ಗೆ ಬಂದ್ ಹೇಳೋಗಿರ್ತಾರ 5 ಕೆಜಿ ಇಟ್ಟು ರೆಡಿ ಮಾಡಿಡ್ರಿ ಅಂತ, ನಾವು ಆ ರೀತಿ ಮಾಡ್ಕೊಟ್ಬಿಡ್ತೀವಿ. ಈಗ ನಿಮ್ಮ ಜಮೀನಲ್ಲೇ ಏನಾದ್ರೂ ರಾಗಿಯನ್ನ ಬೆಳೆಯೋ ಅವಕಾಶ ಇದೆಯಾ? ಹೌದು ಸರ್, ನಾವು ಮಳೆಯಾಶ್ರಿತ ಬೆಳೀತಾ ಇರೋದ್ರಿಂದ ರಾಗಿ, ಜೋಳ, ಆಮೇಲೆ ಮೆಕ್ಕೆಜೋಳ, ಅಕ್ಕಡಿ ಕಾಳುಗಳು, ಬೇಳೆ ಕಾಳುಗಳು ಬೆಳ್ಕೊಂತೀವಿ ಸರ್. ಆಮೇಲೆ ಕೊಬ್ಬರಿ ತೆಂಗು ಕೂಡ ಇದೆ, ಅದನ್ನ ನಾವು ಕಾಯಿ ಮಾರಾಟ ಮಾಡಲ್ಲ, ನಾವು ಎಣ್ಣೆ ಮಾಡಿನೇ ಅದನ್ನ ಮಾರಾಟ ಮಾಡ್ತೀವಿ. ನೀರಾವರಿ ಮಾಡ್ಬೇಕಂತ ಅನಿಸ್ತಿಲ್ಲ ನಿಮಗೆ? ಇದೆ ಸರ್, ನೀರಾವರಿ ಮಾಡೋ ಉದ್ದೇಶನೂ ಇದೆ, ನೀರಾವರಿ ಮಾಡ್ಬೇಕು ಅಂತಾನೆ ಇದೆ. ನಮ್ದು ಸ್ವಲ್ಪ ಇನ್ನು ನಮ್ಮ ಭೂಮಿಗಳು ನಮ್ಮ ಹೆಸರಿಗೆ ಇನ್ನು ಆಗಿಲ್ಲ, ಹಂಗಾಗಿ ನಾವು ಆ ತರ ಮಾಡಕ್ ಹೋಗಿಲ್ಲ ಸರ್. ಫಸ್ಟ್ ಎಲ್ಲ ಬೆಳೀತಿದ್ವಿ, ತರಕಾರಿ ಎಲ್ಲ ಬೆಳೀತಾ ಇದ್ವಿ. ನಾವೀಗ ಮೌಲ್ಯವರ್ಧನೆ ಇವನ್ನೆಲ್ಲ ಮಾಡೋದ್ರಿಂದ ಸ್ವಲ್ಪ ಸಮಯ ಇದ್ದು ನಮಗೂ ಕೂಡ ತೊಂದರೆ ಐತೆ, ಮನೆಯಲ್ಲೇ ಬಹಳ ಕೆಲಸ ಆಗ್ತದೆ, ಹಂಗಾಗಿ ಇದನ್ನ ಹೆಚ್ಚು ಮಾಡ್ತೀವಿ. ಈಗ ಬೇಳೆ ಮಾಡಿ ಅದನ್ನು ಸಹ ನಾವು ಮಾರಾಟ ಮಾಡಕ್ ಅವಕಾಶ ಇದೆ ಸರ್. ಯಾವ ರೀತಿ ಮಾಡ್ತೀರಾ, ಎಲ್ಲಿ ಮಾರಾಟ ಮಾಡ್ತೀರಾ? ನಮಗೆ ಲೋಕಲ್ಲೇ ಖರ್ಚಾಗುತ್ತೆ ಸರ್. ನಮ್ಮಲ್ಲಿ ನಮಗೆ ಬಂದು ಎಲ್ಲ 5 kg 10 kg ಕೇಳ್ತಾರಲ್ಲ, ನಾವು ರೆಡಿ ಮಾಡಿ ಇಟ್ಟಿರ್ತೀವಿ, ಅವ್ರು ಬಂದು ಹಂಗೆ ತಗೊಂಡೋಗ್ತಾರೆ. ನಾವು ಪ್ಯಾಕೆಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಮಗೆ ಹೆಚ್ಚು ಇವ್ರ ಕಸ್ಟಮರ್ಗಳು ನಮ್ಮ ಮನೆಗೆ ಬಂದು ತಗೊಂಡೋಗ್ತಾರೆ ಸರ್, ಹಂಗಾಗಿ ನಾವು ಮಾಡ್ಕೊಡ್ತಾ ಇದ್ದೀವಿ. ಈಗ ಸಾಮಾನ್ಯವಾಗಿ ನೀವು ಬೆಳೆದಂತ ತೊಗರಿಯಿಂದ ಅಷ್ಟೇ ಬೆಳೆ ಮಾಡ್ತೀರಾ, ಬೇರೆ ರೈತರಿಂದಲೂ ಕೊಂಡು ನೀವು ಬೆಳೆ ಮಾಡ್ತೀರಾ? ಸರ್, ರೈತರದ ನಾವು ತಗೊಳ್ತೀವಿ, ನಮ್ಮ ಬೆಳೆದದ್ದು ತಗೊಳ್ತೀವಿ, ಆಮೇಲೆ ರೈತರು ಕೂಡ ಬಂದು ಅವ್ರ ಮನೆಗೆ ಅಂತಾನೆ ಮಾಡಿಸ್ಕೊಂಡು ಹೋಗ್ತಾರೆ ಸರ್. ಸುಮಾರು ನಮ್ಮ ಡಿಸ್ಟಿಕ್ ಲೆವೆಲ್ ಅಲ್ಲಿ ಜನ ಬರ್ತಾರೆ ಸರ್, ನಮ್ದು ಇದಕ್ಕೆ ಮಿಲ್ಗಳಿಗೆ ಬಂದು ಅವ್ರ ಬೇಳೆ ಎಲ್ಲ ತರ್ತಾರೆ, ಕಡಲೆ ಆಮೇಲೆ ಇದು ಎಲ್ಲ ಬೇಳೆಗಳು ಏನ್ ಬೆಳೀತಾರಲ್ಲ ಅವನ್ನೆಲ್ಲ ತಂದು ಕಾಳು ತಂದ್ಬಿಟ್ಟು ಬೇಳೆ ಮಾಡಿಸ್ಕೊಂಡು ತಗೊಂಡೋಗ್ತಾರೆ ಸರ್. ಈಗ ಹೆಚ್ಚಿನದಾಗಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ರೈತರಿಗೆಲ್ಲ ಸಾಕಷ್ಟು ಒಂದು ನೆರವು ಮಾಡ್ತಾ ಇದ್ದೀರಾ, ಅಂದ್ರೆ ಯಾವ ರೀತಿ ಸ್ಪಂದಿಸ್ತಾರೆ ನಿಮ್ಮ ಒಂದು ಭಾಗದ ಜನ? ಚೆನ್ನಾಗಿ ಇದು ಮಾಡ್ತಾರೆ ಸರ್, ಖುಷಿ ಪಡ್ತಾರೆ. ಎಲ್ಲ ಹೆಣ್ಮಕ್ಳಾದ್ರೂ ಕೂಡ ಇಷ್ಟೊಂದೆಲ್ಲ ಮಾಡ್ತಾ ಇದಾರಲ್ಲ ಶ್ರಮ ವಹಿಸಿ, ಇವತ್ತಿನ ಕಾಲದಾಗ ಹೆಣ್ಮಕ್ಳು ಏನು ಕೆಲಸ ಮಾಡೋದಿಲ್ಲ, ಮನೆಗೊಳಗೆ ಯಾರ ಬಂದ್ರೆ ಒಂದು ಟೀ ಕೊಡಕ್ಕೂ ಹಿಂದೆ ಮುಂದೆ ನೋಡ್ತಾರ, ಇಷ್ಟು ಮಾಡ್ತೀರಲ್ಲ ನೀವು ಅಂತೇಳಿ ತುಂಬಾ ಶ್ರಮ ಪಡ್ತಾರೆ ಸರ್, ನೋಡ್ತಾರಲ್ಲ ಖುಷಿ ಪಡ್ತಾರೆ. ಈಗ ಎಲ್ಲೋ ಒಂದ್ ಕಡೆ ಇವೆಲ್ಲ ಯಾಕಪ್ಪ ನಮಗೆ ಕಷ್ಟ, ನೇರವಾಗಿ ಮಾರ್ಕೆಟ್ ನಿಂಗ್ ಮಾರಿದ್ರೆ ನಮಗೆ ಬೇಗನೆ ನಮಗೆ ಹಣ ಸಿಗುತ್ತೆ ಅಂತ ಈ ಕಡೆಯಿಂದ ಅವರು ಯೋಚನೆ ಮಾಡಲ್ಲ? ಇಲ್ಲ ಸರ್, ಅವಾಗೆಲ್ಲ ಮೊದ್ಲೆಲ್ಲ ಹಂಗ ಮಾಡ್ತಿದ್ರು, ಈಗ ಅವ್ರಿಗೆ ಈ ತರ ಮಾಡೋದ್ರಿಂದ ಲಾಭ ಆಗುತ್ತೆ ಅನ್ನೋದವ್ರಿಗೆ ಗೊತ್ತಾಗಿತ್ತು. ಈಗ ಮಾರ್ಕೆಟ್ ಅಲ್ಲಿ ಸಿಗಂತ ವಸ್ತು ತಂದು ತಿನ್ನೋದಕ್ಕಿಂತ ನಾವು ಬೆಳೆದ ಬೆಳೆಯನ್ನ ಮೌಲ್ಯವರ್ಧನೆ ಮಾಡ್ಕೊಂಡು ಊಟ ಮಾಡೋದ್ರಲ್ಲಿ ಚೆನ್ನಾಗಿದೆ, ಒಳ್ಳೆ ಗುಣಮಟ್ಟದ್ದು ಸಿಗುತ್ತೆ ಅನ್ನೋದವ್ರಿಗೆ ಅರ್ಥ ಆಗಿತ್ತು ಸರ್. ಈಗ ಹೆಚ್ಚಾಗಿ ಈಗ ರಾಗಿ ಮತ್ತು ತೊಗರಿಯನ್ನ ಅಷ್ಟೇ ಇಲ್ಲಿ ಬಳಸ್ಕೊಳ್ತೀರಾ ನೀವು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡ್ಲಿಕ್ಕೆ, ಏನಾದ್ರೂ ಬೇರೆ ಬೇರೆ ಒಂದು ಕೃಷಿ ಉತ್ಪನ್ನಗಳನ್ನ ಸಹ ನೀವು ಬಳಸ್ಕೊಳ್ತೀರಾ? ಸರ್, ಅಲ್ಲಿ ಬಂದು ನಾವು ಕೊಬ್ಬರಿ ಮಾಡ್ತೀವ, ಅದು ಕೂಡ ಎಣ್ಣೆ ಗಾಣದಲ್ಲಿ ಎಣ್ಣೆ ಮಾಡ್ಕೊಡ್ತೀವಿ. ಇನ್ನೆ ರಾಗಿ ಜೋಳ ಕಾಳುಗಳೆಲ್ಲ ಬರ್ತವೆ ಸರ್ ನಮ್ಮಲ್ಲಿ, ಎಲ್ಲ ಮಾಡಕ್ ಅವಕಾಶ ಇದೆ. ಈಗ ನಿಮಗೆ ಎಷ್ಟು ಗಂಟೆ ಕೆಲಸ ಇರುತ್ತೆ ನಿಮಗೆ? ಸರ್, ನಮಗೆ ಕರೆಂಟಿನ ಮೇಲೆ ಡಿಪೆಂಡ್, ಹಳ್ಳಿಯಲ್ಲಿ ಕರೆಂಟ್ ಇದ್ದಾಗೆಲ್ಲ ನಮಗೆ ಕೆಲಸ ಇರುತ್ತೆ ಸರ್. ಕರೆಂಟ್ ಹೋದಾಗ ನಾವು ಸ್ವಲ್ಪ ರೆಸ್ಟ್, ಇನ್ನೆ ನಮ್ದು ಹೈನುಗಾರಿಕೆನೂ ಇದೆಯಲ್ಲ ಜೊತೆಗೆ, ಅದನ್ನ ಆವ್ ಟೈಮ್ ಅದನ್ನ ಅದಕ್ಕೆ ಉಪಯೋಗಿಸ್ಕೊಳ್ತೀವಿ ಸರ್. ಎಣ್ಣೆ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಈಗ ನಮಗೆ ಪ್ರತಿನಿತ್ಯ ಅಡಿಗೆಗೆ ಬಳಸಬೇಕಂತಂದ್ರೆ ಗುಣಮಟ್ಟದ ಎಣ್ಣೆ ಸಿಗ್ತಾ ಇಲ್ಲ, ಸಾಕಷ್ಟು ಬೆರಕಿ ಎಣ್ಣೆ ಬರ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ನೀವು ಈ ರೀತಿ ನಿಮ್ಮ ಒಂದು ಗಾಣದಲ್ಲಿ ಎಣ್ಣೆ ತೆಗೆದು ಬಳಸೋದ್ರಿಂದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ಸರ್, ಆರೋಗ್ಯ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ಯಾಕಂದ್ರೆ ನಾವು ತಯಾರಿಸೋ ಅಂತದ್ರಲ್ಲಿ ಯಾವ್ದು ಕೆಮಿಕಲ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ನಾವು ಕೊಬ್ಬರಿಯನ್ನ ಶುಚಿಗೊಳಿಸ್ಬಿಟ್ಟು ಹಾಗೆ ಎಣ್ಣೆ ತೆಗೆಯೋದ್ರಿಂದ ಎಣ್ಣೆ ಶುದ್ಧವಾಗಿರುತ್ತಲ್ಲ, ಹಂಗಾಗಿ ಆರೋಗ್ಯ ಅಂತ ಸುಧಾರಿಸುತ್ತೆ, ಚೆನ್ನಾಗಿರುತ್ತೆ. ಈಗ ಎಣ್ಣೆ ಗಾಣ ಯಾವ ರೀತಿ ಅದನ್ನ ಬಳಸಬೇಕು ಇದೆಲ್ಲ ನಿಮಗೆ ತರಬೇತಿ ಬೇಕಾಗುತ್ತೆ, ಎಲ್ಲಿ ತಗೊಂಡ್ರೆ ತರಬೇತಿ? ಸರ್, ಫಸ್ಟ್ಗೆ ಎಲ್ಲ ತಗೊಂಡಿದ್ವಿ ಸ್ವಲ್ಪ ಸ್ವಲ್ಪ, ಅದು ನಾವು ಮಾಡ್ತಾನೆ ನಮಗೆ ತರಬೇತಿ ಆಗುತ್ತೆ ಸರ್. ಯಾವುದೇ ವಸ್ತು ಆಗ್ಲಿ ನಮ್ಮ ಕೈಯಲ್ಲಿ ಬಂದಾಗ್ಲೇನೆ ನಮಗೆ ಅನುಭವದ ಮೇಲೆ ನಾವು ಅದನ್ನೆಲ್ಲ ಮಾಡ್ತಾ ಹೋಗ್ತಾ ಇದೀವಿ ಸರ್. ಈಗ ಎಣ್ಣೆ ತೆಗೆಸಕ್ಕೆ ಅಂದ್ರೆ ಬೇರೆ ಕಡೆ ಜನ ಎಲ್ಲೆಲ್ಲಿಂದ ಬರ್ತಾರೆ ನಿಮ್ಮ ಒಂದು ಗಾಣಕ್ಕೆ? ಸುಮಾರು ನಮ್ಮ ತಾಲೂಕ್ ಲೆವೆಲ್ ಅಲ್ಲಿ ನಮ್ದೇನು ದಾವಣಗೆರೆ ತಾಲೂಕ್ ಇದೆ ಅಲ್ಲ ಸರ್, ಸುಮಾರು ಹಳ್ಳಿಗಳು ಸುತ್ತಮುತ್ತ ಇರೋ ಹಳ್ಳಿಗಳೆಲ್ಲ ಬರ್ತಾರೆ. ಈ ಬೇಳೆ ಮಾಡ್ಲಿಕ್ಕೆ ಅಂತೂ ಡಿಸ್ಟಿಕ್ ಲೆವೆಲ್ ಅಲ್ಲಿ ಬರ್ತಾರೆ ಸರ್, ಸುಮಾರು ಅರಟನಹಳ್ಳಿ ತಾಲೂಕ್ನಿಂದ, ಜಗಳೂರು ತಾಲೂಕ್ನಿಂದ, ಈ ಚನ್ನಗಿರಿ ತಾಲೂಕ್ನಿಂದ ಸುಮಾರು ಜನ ಹಳ್ಳಿಯಲ್ಲಿ. ಅವ್ರಿಗೆಲ್ಲ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗುತ್ತಲ್ವಾ ಈ ತರ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಹೋದಾಗ ಅಂತ ಹೇಳಿದಾಗ ಬಂದು ಸುಮಾರು ಹಳ್ಳಿಯಿಂದ ಜನ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಈಗ ಕೊಡಗನೂರಿನಲ್ಲಿ ರೇಣುಕಮ್ಮ ಅವರು ಈ ತರ ಎಣ್ಣೆ ಗಾಣ ಇಟ್ಟಿದ್ದಾರೆ, ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡ್ಲಿಕ್ಕೆ ಕೆಲವೊಂದು ಫ್ಲೋರ್ ಮೇಲೆ ಇಟ್ಟಿದ್ದಾರೆ, ಇದೆಲ್ಲ ಹೇಗೆ ಗೊತ್ತಾಯ್ತು ಜನ? ಸರ್, ಕೆಲವರು ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಿದೆ, ಕೆಲವು ಆಕಾಶವಾಣಿನಲ್ಲಿ ನಾನು ಸುಮಾರು ಕಾರ್ಯಕ್ರಮ ಕೊಟ್ಟಿದ್ದೀನಿ ಅದರಲ್ಲಿ ಗೊತ್ತಾಗಿದೆ, ಆಮೇಲೆ ಪೇಪರ್ಗಳನ್ನವರು ಕೂಡ ಬಂದು ಅವರು ಕೂಡ ಕೆಲವು ನಮ್ಮ ಇವನ್ನ ಆರ್ಟಿಕಲ್ ಎಲ್ಲ ಮಾಡಿಕೊಟ್ಟಿದ್ರು ಸರ್. ಅವಾಗೂ ಕೂಡ ಜನ ಎಲ್ಲ ನೋಡಿರ್ತಾರಲ್ಲ ಒಬ್ಬರಿಂದ ಒಬ್ಬರಿಗೆ, ಆಮೇಲೆ ಇಲಾಖೆ ಕೂಡ ಸಪೋರ್ಟಿವ್ ಇದೆ, ಈ ಟ್ರೈನಿಂಗ್ ಅಲ್ಲಿ ಹೋಗಿರ್ತೀವಿ, ಸುಮಾರು ಜನ ಬಂದಿರ್ತಾರೆ, ನಾವೇನಾದ್ರೂ ಅಲ್ಲಿ ಹೇಳ್ತೀವಲ್ಲ ಮಾಹಿತಿ, ಅಲ್ಲಿ ಬಂದವರೆಲ್ಲ ನಮ್ಮ ನಂಬರ್ ಎಲ್ಲ ತಗೊಳ್ತಾರೆ, ಹಂಗಾಗಿ ಅವ್ರ ಕಡೆಯಿಂದ ನಮಗೆ ಕಸ್ಟಮರ್ಗಳು ಬರ್ತಾರೆ. ಈಗ ಎಣ್ಣೆ ತೆಗಿಬೇಕಂತಂದ್ರೆ ಸಾಕಷ್ಟು ತೆಂಗಿನಕಾಯಿ ಬೇಕಾಗುತ್ತಲ್ವಾ, ನಿಮ್ಮಲ್ಲಿ ತೆಂಗು ಅಂತಂದ್ರೆ ಎಷ್ಟು ಬೆಳೀತಾ ಇದ್ರಾ? ಸರ್, ನಮ್ಮದು ಒಂದು 30 ಮರ ಇದೆ, ಆದಷ್ಟು ಉಪಯೋಗಿಸ್ಕೊಂತೀನಿ. ಮತ್ತೆ ಬೇರೆ ಕಡೆಯಿಂದ ಸುಮಾರು ನಮ್ಮಲ್ಲಿ ಇದೆ ಸರ್ ತೋಟ, ಎಲ್ಲ ಸುಮಾರು ಜನದೆಲ್ಲ ಇದೆ ಅಲ್ಲ, ಸುತ್ತಮುತ್ತ ಇರೋರ್ದೆಲ್ಲ ಇದೆ, ಬಂದು ಅವರೇ ಎಲ್ಲ ತಗೊಂಡ್ ಬರ್ತಾರೆ ಸರ್. 50 kg ಗಂಟಲೆ ಕೊಬ್ಬರಿ ತಂದ್ಬಿಟ್ಟು ಮಾಡಿಸ್ಕೊಂಡು ತಗೊಂಡೋಗ್ತಾರೆ ಸರ್. ಈಗ ಎಣ್ಣೆ ತೆಗಿಬೇಕಂತಂದ್ರೆ 1 kg ಎಷ್ಟು ದರ ನಿಗದಿ ಮಾಡಿದ್ರ? ನಾವು 15 rupees ಮಾಡಿ ಸರ್, 1 kg 3/4 kg ಅಷ್ಟು ಎಣ್ಣೆ ಬರುತ್ತೆ ಸರ್, ಕೊಬ್ಬರಿ ಚೆನ್ನಾಗಿದ್ರೆ. ಕಡಿಮೆ ಇದ್ರೆ ಒಂದು 600 grams ಈ ತರ ಎಣ್ಣೆ. ಈಗ ಎಣ್ಣೆ ಅಷ್ಟೇ ಬರುತ್ತೆ, ಅದ್ರ ಜೊತೆಗೆ ಏನಾದ್ರೂ ಹಿಂಡಿ ಭೂಸ ಬರ್ತದೆ ಸರ್. ಬಂದ್ರೆ ಕೆಲವರು ಅವ್ರು ತಂದಿದ್ದನ್ನ ಅವ್ರು ತಗೊಂಡೋಗ್ತಾರೆ, ಕೆಲವರು ದನ ಕರುಗಳಿದ್ದಾರೆ ಬಿಟ್ಟೋಗ್ತಾರೆ. ನಮ್ದು ಕೂಡ ಬರುತ್ತಲ್ಲ, ನಾವು ನಮ್ ದನಗಳಿಗೆ ಯೂಸ್ ಮಾಡ್ತೀವಿ. ಈಗ ಹೈನುಗಾರಿಕೆಗೆ ಸಾಕಷ್ಟು ಉತ್ತಮವಾದ ಒಂದು ಆಹಾರ ಅಂತ ಹೇಳ್ಬೋದು. ಹೌದು ಹೌದು ಸರ್. ನಮ್ದು ಏನು ನಮ್ದು ಮಷೀನ್ ಇಂದ ಬರಂತ ಕೃಷಿ ತ್ಯಾಜ್ಯಗಳು ಏನ್ ಬರ್ತೈತಲ್ಲ ಸರ್, ಅದೆಲ್ಲ ನಮ್ ದನಗಳಿಗೆ ಯೂಸ್ ಆಗುತ್ತೆ ಸರ್. ಉಪಯೋಗಿಸೋದ್ರಿಂದ ನಮ್ಗೆ ಹಾಲು ಗೀಲು ಎಲ್ಲ ಚೆನ್ನಾಗಿ ಕೊಡುತ್ತದೆ. ಆಮೇಲೆ ಹಾಲು ನಮ್ದು ಹಾಲು ಕೂಡ ಸರ್ ಒಳ್ಳೆ ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಸರ್. ಈಗ ಸಾಕಷ್ಟು ಬೇಡಿಕೆ ಇದೆ ಅಮ್ಮ ಈಗ ತೆಂಗಿನ ಎಣ್ಣೆಗೆ. ಇವತ್ತೆಲ್ಲ ಮಂಗಳೂರು ಸೈಡ್ ಅಷ್ಟೇ ಇದನ್ನ ದಿನನಿತ್ಯ ಬಳಕೆ ಮಾಡ್ತಾ ಇದ್ರು ಈ ಒಂದು ಅಡಿಗೆಗೆ ಅಂತ ಹೇಳ್ತಾ ಇದ್ರು. ಈಗ ಎಲ್ಲಾ ಭಾಗದಲ್ಲೂ ಬಳಕೆ ಆಗ್ತಾ ಇದೆ. ಈಗ ಯಾವ ಪ್ರಮಾಣದಲ್ಲಿ ಮಾಡ್ತೀರಾ ನೀವು ತೆಂಗಿನ ಎಣ್ಣೆ ಅಲ್ಲಿ ನೀವು ತಯಾರು ಮಾಡ್ತೀರಾ ಸರ್? ನಮಗೆ ಫುಲ್ ಇದೆ ಸರ್. ಇವ ಸೀಸನ್ ಬಂತಲ್ಲ ಈ ಬೇಸಿಗೆನಲ್ಲಿ, ಈ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಅದು ತೆಂಗಿನ ಎಣ್ಣೆ ಮಾಡೋದಾಗಲ್ಲ, ಸೀರೆ ತಲ್ಕೊಬ್ರಿ. ಇವಾಗ ಫುಲ್ ಇರುತ್ತದೆ ಸರ್, ಯಾವಾಗ್ಲೂ ಎನಿ ಟೈಮ್ ನಾವು. ಈಗ ಹೆಚ್ಚು ನೀವು ಎಣ್ಣೆ ಉತ್ಪಾದನೆ ಆದಾಗ ಈಗ ಮಾರಾಟದ ವ್ಯವಸ್ಥೆ ಯಾವ ರೀತಿ ಮಾಡ್ತೀರಾ ಸರ್? ಮಾರಾಟ ಅಂತಂದ್ರೆ ಅವ್ರದ್ ಬಂದ್ ಮಾಡಿಸ್ಕೊಂಡೋಗ್ತಾರೆ, ನಮ್ದಿರೋದನ್ನ ನಮ್ ಲೋಕಲ್ ಅಲ್ಲೇ ತಗೊಂಡೋಗ್ತಾರೆ ಸರ್. ನಮ್ಗೆ ನಾವ್ ಎಲ್ಲಿ ಅದನ್ನ ತಗೊಂಡೋಗಿ ತೋರಿಸ್ಬೇಕು ಅಂತ ಏನಿಲ್ಲ, ಗೊತ್ತಿದೆಯಲ್ಲ ಸುಮಾರು ಜನಕ್ಕೆ. ಈಗ ಬರ್ತಾರಲ್ಲ ಬೇರೆ ಏನಾದ್ರು ಮಾಡಿಸ್ಲಿಕ್ಕೆ ಬಂದಾಗ ಅವರು ಇದ್ ನೋಡ್ತಾರಲ್ಲ, ಅವಾಗ್ಲೇ ತಗೊಂಡೋಗ್ಬಿಡ್ತಾರೆ ಅವ್ರು ನಮ್ಗೆ ಇಷ್ಟು ಲೀಟರ್ ಬೇಕು ಅಂತೇಳಿ. ಈಗ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್? ಅಂದ್ರೆ ನಮ್ದು ಉತ್ಪಾದನೆ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲ, ಎಷ್ಟಿದೆ ಅದಕ್ಕೆ ಸರಿ ನನಗೆ ಕಸ್ಟಮರ್ ಇದಾರೆ ಸರ್. ಈಗ ಮತ್ತೆ ಹೊರಗಿಂದ ಕೊಂಡ್ಕೊಂಡ್ರೆ ಈಗ ಎಲ್ಲ ಅಡಕೆಗೆ ಹೋಗ್ಬಿಟ್ರಲ್ಲ ಸರ್, ಸುಮಾರು ತೆಂಗುಗಳೆಲ್ಲ ಕಡ್ದು ಕಡ್ದು ಅಡಕೆಗೆ ಹೋಗಿರೋದ್ರಿಂದ ನೋಡ್ರಿ ಸರ್, ಇವತ್ತು ಕೊಬ್ಬರಿ ರೇಟ್ ತುಂಬಾನೇ ಜಾಸ್ತಿ ಆಗಿದೆ ಸರ್. ಈಗ ಹಂಗಾಗಿ ತಗೊಂಡಾಗ ಅವಾಗ ನಮಗೆ ಇದು ಆಗಲ್ಲ, ನಮ್ದು ಇದೆಯಲ್ಲ ನಮ್ದನ್ನ ನಾವು ಎಷ್ಟು ಸಾಧ್ಯನೋ ಅಷ್ಟು ಯೂಸ್ ಮಾಡ್ಕೊಂತೀವಿ. ಅಂದ್ರೆ ತೆಂಗನ್ನ ಸಾಕಷ್ಟು ಜನ ಎಲ್ಲ ನಾಶ ಮಾಡಿದ್ರು, ಸಾಕಷ್ಟು ಪರಿಣಾಮ ಬೀರುತ್ತಲ್ವಾ? ಬೀರಿದೆ ಸರ್ ಆಲ್ರೆಡಿ, ಎಲ್ಲ ಗೊತ್ತಾಗಿತ್ತು ಇವಾಗಲ್ಲ. ಈ ತರ ನೀವು ಗಾಣದಲ್ಲಿ ಈ ಒಂದು ತೆಂಗಿನ ಎಣ್ಣೆಯನ್ನ ತೆಗೆದು ದಿನನಿತ್ಯ ನೀವು ಆಹಾರದಲ್ಲಿ ಬಳಸ್ತೀರಾ ನೀವು ಅಡಿಗೆಗೆ, ಅಂದ್ರೆ ಯಾವ ರೀತಿ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೇರೈತೆ ಅಂತ ಹೇಳ್ತೀರಾ? ತುಂಬಾನೇ ಬೇರಿದೆ ಸರ್. ನಾವೆಲ್ಲ ಆಕ್ಟಿವ್ ಆಗಿರ್ಲಿಕ್ಕೆ ಕಾರಣ ಅದೇ ಎಣ್ಣೆ ಅನ್ಸುತ್ತೆ. ಈಗೆಲ್ಲ ಬೇರೆಯವ್ರಿಗೆ ನಮಗೆ ನೋಡ್ಕೊಂಡ್ರೆ ಈಗೆಲ್ಲ ಕಾಲು ನೋವು ಕೈ ನಾವು ಏನು ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಾವು ಆರಾಮಾಗಿ 24 ತಾಸು ಕೆಲಸ ಮಾಡಕ್ ರೆಡಿ ಇದೀವಿ ಸರ್, ಸಿದ್ಧವಾಗಿದ್ದೀವಿ, ಮಾಡ್ತೀವಿ ಅದೇ ಊಟ ಮಾಡೋದ್ರಿಂದ. ಎಲ್ಲೋ ಒಂದ್ ಕಡೆ ಹೊರಗಡೆ ಎಣ್ಣೆ ಸಾಕಷ್ಟು ಕಲಬೆರಕೆ ಅಂತಾರಲ್ವಾ? ಹೌದು ಸರ್. ಈಗ ಕೇಳಿದ್ರೆಲ್ಲ ನೋಡಿದ್ರೆ ಗೊತ್ತಾಗುತ್ತಲ್ಲ ಸರ್, ಈಗ ರೇಟು ಇದನ್ನು ಎಲ್ಲ ನೋಡಿದ್ರೆ ಎಣ್ಣೆಗಳದ್ದು ತುಂಬಾನೇ, ಅದರಿಂದನೇ ಕಾಯಿಲೆಗಳು ಜಾಸ್ತಿ ಬರ್ತಾ ಇದೆ ಅನ್ಸುತ್ತೆ ಸರ್. ಈಗ ಸಾಮಾನ್ಯವಾಗಿ ಪ್ರತಿನಿತ್ಯ ನಿಮ್ಗೆ ಎಷ್ಟು ಆದಾಯ ಬರುತ್ತೆ ಈ ಒಂದು ಫ್ಲೋರ್ ಮಿಲ್ ಮಾಡ್ಕೊಂಡಿರಾ, ಜೊತೆಗೆ ಈಗ ಗಾಣದ ಎಣ್ಣೆ ಮಾಡ್ಕೊಂಡಿರಾ, ಇದ್ರಾಗೆಲ್ಲ ಎಷ್ಟು ನೀವು ಹಣ ಗಳಿಸ್ತೀರಾ, ಆದಾಯ ತಗೊಳ್ತೀರಾ? ಹಾ ಸರ್, 3-4 ಸಾವಿರ ಬರುತ್ತೆ. ಆಗುತ್ತೆ ಸರ್. ಈಗ ಖರ್ಚು ಅಂದ್ರೆ ನಿಮಗೆ ಖರ್ಚು ಅಂದ್ರೆ ಎಲ್ಲ ಕರೆಂಟ್ ಬಿಲ್ ಬರುತ್ತೆ, ಆಮೇಲೆ ಏನಾದ್ರೂ ಮಿಷಿನರಿ ರಿಪೇರಿಗಳು ಇರ್ತವೆ, ಅವನ್ನೆಲ್ಲ ಸರ್ ಮಾಡ್ಕೋಬೇಕಾಗುತ್ತೆ. ಈಗ ಎಲ್ಲದನ್ನ ನೀವೇ ಒಬ್ಬರೇ ನಿಭಾಯಿಸ್ಕೊಂಡು ಹೋಗ್ತೀರಾ, ಏನ್ ನಿಮ್ಮ ಮನೆಯವ್ರ ಸಹಕಾರ? ನಮ್ಮ ಮನೆಯವರು, ನಾವು ಒಬ್ಬರನ್ನ ಯಾರನ್ನಾರ ಇಬ್ಬರನ್ನ ಕರ್ಕೊಳ್ತೀವಿ ಸರ್. ಜಾಸ್ತಿ ಜನ ಇದ್ದಾಗೆಲ್ಲ ನಮ್ಗೆ ಕೆಲಸಗಾರನ ಕೂಡ ಕರ್ಕೊಂಡು ಮಾಡ್ತೀವಿ ಸರ್. ಈಗ ನೀವೇ ನಿಭಾಯಿಸ್ಕೊಂಡು ಹೋಗಕ್ ಆಗಲ್ಲ ಅಂತ ಹೇಳ್ತೀರಾ? ಬಿಡಿದಿಂದ ನಾನೇ ಮಾಡ್ತೀನಿ ಸರ್ ಎಲ್ಲ ಕೆಲಸಗಳು. ಜಾಸ್ತಿ ಇದ್ದಾಗೆ ಮತ್ತೆ ಅವ್ರಿಗೆ ಬೇಗ ಕಸ್ಟಮರ್ನೆಲ್ಲ ಕಳಿಸ್ಬೇಕಲ್ಲ ಕರೆಂಟ್ ನೋಡ್ಕೊಂಡ್ಬಿಟ್ಟು, ಅವಾಗ ನಾವು ಬೇರೆಯನ್ನ ಹಚ್ಕೊಂಡು ಕೂಡ ಮಾಡ್ಕೊಂತೀವಿ. ಈಗ ಸೀಸನ್ ಇರುತ್ತೆ ಅದರಲ್ಲೂ, ಅವಾಗ ಸೀಸನ್ ಇರುತ್ತೆ ಸರ್. ಈ ಟೈಮ್ ಅಲ್ಲಿ ಸೀಸನ್, ಬ್ಯಾಸ್ಗೆ ಟೈಮ್ ನಲ್ಲಿ ಜಾಸ್ತಿ ಕೆಲಸ ಇರುತ್ತಲ್ಲ, ಅವಾಗ ಕರ್ಕೊಳ್ತೀವಿ ಮತ್ತೆ. ಈಗ ಹಳ್ಳಿಯಲ್ಲಿ ಸಾಕಷ್ಟು ಮಳೆಗಾಲದಲ್ಲಿ ಈಗ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಕೃಷಿ ಕೆಲಸಗಳಿಗೆ, ಸಂಜೆ ಹೊತ್ತು ಇಲ್ಲ ಬೆಳಗ್ಗೆ ಹೊತ್ತು ಬರ್ತಾರೆ, ಅವಾಗೆಲ್ಲ ಇಟ್ಟಿನ ಗಿರಣಿ ನಾವೇ ಮಾಡ್ಬೇಕಾಗ್ತದೆ. ಸಂಜೆ ಬೆಳಗ್ಗೆ ಯಾರು ಲೇಬರ್ಸ್ ಎಲ್ಲ ಸಿಗಲ್ಲ ಸರ್, ನಾವೇ ಮಾಡ್ತೀವಿ ಅದನ್ನೆಲ್ಲ ಕೆಲಸ. ಮಕ್ಳು ಹೆಲ್ಪ್ ಮಾಡ್ತಾರೆ ಬಂದಾಗ. ಮತ್ತೆ ಇಷ್ಟೆಲ್ಲ ಒಂದು ಕಸುಬಿನ ಜೊತೆಗೆ ಈಗ ಹೈನುಗಾರಿಕೆಯನ್ನು ಸಹ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಹೈನುಗಾರಿಕೆ ಯಾವ ರೀತಿ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಹೇಳಿ ಸರ್. ನಮ್ದು ಮನೆಯೇ ಹಸುಗಳು, ನಾವು ಏನು ಹೊರಗಡೆಯಿಂದ ಎಲ್ಲೂ ತಂದಿಲ್ಲ. ನಮ್ದು ಒಂದು ಹಸಿನಿಂದ ಸುಮಾರು ಹಸುಗಳು ನಮ್ಮ ಮನೇಲಿ ಆಗಿದಾವೆ. ಅವೆಲ್ಲ ವೆಚ್ಚಪ್ ವೆರೈಟಿ ಅಂದ್ರೆ ಕ್ರಾಸ್ ಬ್ರೀಡ್ ಅಂತಾರಲ್ಲ ಆ ತರದ್ರಲ್ಲಿ ಇದಾವೆ. ನಮ್ಮ ಮನೆ ಹಸುಗಳು ಇರೋದ್ರಿಂದ ಒಳ್ಳೆ ಹಾಲು ಚೆನ್ನಾಗಿ ಕೊಡ್ತಾವ ಸರ್. ದಿನ ಒಂದು 30 ಲೀಟರ್ ಆಗುತ್ತೆ ನಮ್ದು ಹಾಲು. ಎನಿ ಟೈಮ್ ಇರುತ್ತೆ ಸರ್, ಒಂದು 2 ಹಸು ಇದಾಗ್ತಿದ್ದಂಗೆ ಇನ್ನೆರಡು ಹಸು ಕರು ಆಗ್ತಿರ್ತವೆ. ಸುಮಾರು ಹಸುಗಳನ್ನ ಮಾರಾಟ ಮಾಡಿದೀವಿ ನಾವು ಹೆಚ್ಚು ಇರೋದ್ರಿಂದ, ಹಂಗಾಗಿ ಚೆನ್ನಾಗಿದೆ ಸರ್ ಹೈನುಗಾರಿಕೆದು ಕೂಡ ನಮ್ಮಲ್ಲಿ ಚೆನ್ನಾಗಿದೆ. ಈಗೆಲ್ಲ ಜಾಸ್ತಿ ನಾಟಿ ಹಸುಗಳಿಗೆ ಹೋಗ್ತಾ ಇದಾರೆ ಅಲ್ವಾ? ನಾವು ನಾಟಿ ತರನೇ ಇದಾವ ಸರ್, ಮನೆಯಲ್ಲೇ ಹುಟ್ಟಿದವಲ್ಲ, ಹಂಗಾಗಿ ಅವು ಹಾಲು ಎಲ್ಲ ತುಂಬಾನೇ ಚೆನ್ನಾಗಿದೆ. ನಮ್ಮ ಸುತ್ತಮುತ್ತ ಮನೆ ಇರೋಂಥವ್ರೆಲ್ಲರೂ ಕೂಡ ನಮ್ಮ ಮನೆಯಲ್ಲೇ ಹಾಲು ತಗೊಂಡೋಗ್ತಾರೆ. ಅವ್ರು ಬೆಣ್ಣೆ ಎಲ್ಲ ಮಾಡ್ಕೊಳ್ತಾರೆ, ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ಎಲ್ಲ ಮಾಡ್ಕೊಂತಾರೆ. ನಾವು ಕೂಡ ನಮ್ಮ ಮನೆಗೆ ಬೆಣ್ಣೆ ಎಲ್ಲ ತೆಗಿತೀವಲ್ಲ, ಚೆನ್ನಾಗೇ ಬರುತ್ತೆ, ಚೆನ್ನಾಗಿದೆ ಹಾಲು, ಗುಣಮಟ್ಟದ ಹಾಲಿದೆ. ಈಗ ಉತ್ತಮವಾದ ಒಂದು ಹಾಲಿನ ಇಳುವರಿ ಬರಬೇಕಂತಂದ್ರೆ ಹಸುಗಳನ್ನ ಯಾವ ರೀತಿ ಸಾಕಾಣಿಕೆ ಮಾಡಬೇಕು, ಪೋಷಣೆ ಮಾಡಬೇಕು ಅಂತ ಹೇಳ್ತಾರೆ ಸರ್? ಅವಕ್ಕ ಒಳ್ಳೆ ನೀರು ಆಹಾರ, ಅವಕ್ಕೇನು ಶಕ್ತಿ ಭರಿತವಾದ ಆಹಾರವನ್ನ ಹಾಕ್ಬೇಕು ಸರ್. ಹಂಗ ಧಾನ್ಯಗಳು ಕೆಲವೊಂದು ಫೀಡ್ಗಳನ್ನೆಲ್ಲ ಕೊಡ್ತೀವಿ, ಯಾಕಂದ್ರೆ ಅವಕ್ಕೆ ಪ್ರೋಟೀನು ಕ್ಯಾಲ್ಸಿಯಮ್ ಅದ್ರದ್ದೆಲ್ಲ ಬೇಕಲ್ಲ. ಹಂಗಾಗಿ ಮನೆಯಲ್ಲಿ ಕೂಡ ಕಾಳುಗಳನ್ನೆಲ್ಲ ಇಟ್ಟು ಮಾಡಿ ನುಚ್ಚು ಮಾಡಿ ಹಾಕ್ತಿವಿ ಸರ್ ಅದ್ರ ಜೊತೆಗೆ. ಆಮೇಲೆ ನಮ್ದು ಏನ್ ಬರುತ್ತಲ್ಲ ಭೂಸ ಅದೆಲ್ಲ ಅದನ್ನು ಕೂಡ ಹಾಕ್ತ ಮಷೀನ್ ಇಂದ ಬರಂತದ್ದು. ಹಸಿಮೇವು ಸೀಸನ್ ಅಲ್ಲಿ ಮಾಡ್ತೀವಿ ಅಷ್ಟೇ, ಇವಾಗೆಲ್ಲ ಒಣಮೇವೆ ಹಾಕ್ತಿವಿ. ಈಗ ಒಣಮೇವು ಅಂತಂದ್ರೆ ಏನ್ ಕೊಡ್ತೀರಾ ಸರ್? ರಾಗಿ ಹುಲ್ಲು, ಭತ್ತದ ಹುಲ್ಲು, ಅದ ಕೊಡ್ತೀವಿ. ಎಲ್ಲ ಬಣ್ಣೆ ಒಟ್ಕೊಂಡು ಸ್ಟಾಕ್ ಬಣ್ಣೆ ಸ್ಟಾಕ್ ಮಾಡ್ಕೊಂಡ್ವಿ ಸರ್ ಎಲ್ಲ, ಅದಕ್ಕೆ ಎಷ್ಟು ಎಷ್ಟು ಬೇಕಾ ಡೈಲಿ ಅದನ್ನ ಯೂಸ್. ಈಗ ಸಪರೇಟ್ ಆಗಿ ಅದಕ್ಕೆ ಒಂದು ಮನೆ ಮಾಡ್ಕೊಂಡಿದ್ರೆ ಹಸುಗಳಿಗೆ ಮಾಡಿವಿ ಸರ್. ಹಸುಗಳಿಗೆ ಆಹಾರ ಎಷ್ಟು ಮುಖ್ಯನೋ ನೀರು ಅಷ್ಟೇ ಮುಖ್ಯ ಆಗುತ್ತೆ. ಈಗ ಉತ್ತಮವಾದ ಒಂದು ಆಹಾರ ಕೊಟ್ಟಾಗ ಹಾಲಿನ ಉತ್ಪಾದನೆ ಆಗ್ಬೇಕಂತಂದ್ರೆ ನೀರನ್ನ ಸಕಲಕ್ಕೆ ತಕ್ಕಂತೆ ನಾವು ಕೊಡಬೇಕಾಗುತ್ತೆ. ಯಾವ ರೀತಿ ಕೊಡ್ತೀರಾ? ಈಗ ಬೇಸಿಗೆ ಬಂತು ಸರ್, ದಿನಕ್ಕೆ ಮೂರು ಟೈಮ್ ನೀರು ಕೊಡ್ತೀವಿ ಸರ್ ನಾವು, ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೀರು ನೀರು ಆಹಾರ ಅದಕ್ಕೆ ಟೈಮ್ ಟು ಟೈಮ್ ಕೊಡ್ತೀವಿ. ಈಗ ನಿಮ್ಮಲ್ಲೇ ಒಂದು ಹಸು ಇರುವಂತದ್ನ ಸಾಕಷ್ಟು ಹಸುಗಳ ಒಂದು ವಂಶಾಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ, ಈಗ ಹಸುಗಳಿಂದ ಬಂದಂತ ಕರುಗಳನ್ನ ಯಾವ ರೀತಿ ಪಾಲನೆ ಮಾಡಿ ಸಾಕಿದ್ರ ಸರ್? ಚೆನ್ನಾಗಿ ಅವಕ್ಕೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಒಳ್ಳೆ ತಾಯಿ ಹಾಲು ಬಿಡ್ತೀವಿ. ನಂತರ ಅದಕ್ಕೆ ಇವನ್ನ ಹಿಂಡಿ ಬೂಸ ಏನು ಅಮ್ಮಗಳಿಗೆ ತಾಯಿಗಳಿಗೆ ಇಡ್ತೀವಲ್ಲ ಅವಕ್ಕೂ ಸ್ಟಾರ್ಟ್ ಮಾಡಿರ್ತೀವಿ. ಅಲ್ಲಿಂದ ನಾವು ತಿಂತಾ ಬರ್ತಾವಲ್ಲ ಚೆನ್ನಾಗೆ ಬಂದ್ಬಿಡ್ತಾವೆ ಸರ್. ಒಂದೂವರೆ ಎರಡು ವರ್ಷಕ್ಕೆಲ್ಲ ಅವು ಕೂಡ ಗರ್ಭಧಾರಣೆಗೆ ರೆಡಿ ಆಗಿರ್ತಾವ, ತರ ಇದಾಗಿ ಬಂದ್ಬಿಡ್ತಾವ ಸರ್. ಈಗ ನಮ್ಮಲ್ಲೇ ಇರೋ ಕರುಗಳನ್ನ ಚೆನ್ನಾಗಿ ಸಾಕಿದ್ರೆ ಅವೇ ನಿಮಗೆ ಸಾಕಷ್ಟು ಆದಾಯ ತಂದ್ಕೊಡ್ತಾವೆ. ಸುಮಾರು ಒಳ್ಳೆ ಹಸುಗಳೇ ಇದಾವ ಸರ್ ನಮ್ಮ ಅವೆಲ್ಲ. ಇವತ್ತೇ ನಾವು ಹೊರಗಡೆಯಿಂದ ತರಬೇಕಂತಂದ್ರೆ ಸಾಕಷ್ಟು ಹಣ ವ್ಯಯ ಮಾಡ್ಬೇಕಾಗುತ್ತೆ. ಆಮೇಲೆ ಅಡ್ಜಸ್ಟ್ ಆಗ್ಬೇಕಲ್ಲ ಸರ್, ನಮ್ಮ ವಾತಾವರಣಕ್ಕೆ ಬಂದವು, ನಮ್ಮ ನಮ್ಮನೆಲ್ಲೇ ಹುಟ್ಟಿರೋದ್ರಿಂದ ಎಲ್ಲದಕ್ಕೂ ತಡ್ಕಂತಾವ್ ಸರ್. ಅವು ಗಟ್ಟಿ ಇದಾವ, ಅವಕ್ಕೇನ್ ಆಗ್ಲಲ್ಲ, ಆಸ್ಪತ್ರೆ ಖರ್ಚು ಗಿರ್ಚು ಏನಿರಲ್ಲ, ಹೆಲ್ದಿ ಆಗಿದಾವ. ಈಗ ಹೊರಗಡೆ ಹೋಗಿ ಮೇಸ್ಕಿಂಗ್ ಬರಂತದ್ದು ಇದೆಲ್ಲ ಆಗಲ್ಲ, ಮೇಸಕ್ ಆಗಲ್ಲ ಸರ್. ನಮ್ಮ ಎಲ್ಲ ಕೆಲಸ ಬಹಳ ಇರೋದ್ರಿಂದ ಮನೆಯಲ್ಲೇ ನಾವು ಸುತ್ತ ಒಂದ್ ಸ್ವಲ್ಪ ಹೊರಗಡೆ ಕಟ್ತೀವಿ, ಆಮೇಲೆ ಅವ್ ಟೈಮ್ ಟು ಟೈಮ್ ಆಹಾರದ ನಾವೇ ನೋಡ್ಕೊಂಡ್ಬಿಡ್ತೀವಿ. ಈಗ ಮನೆಯಲ್ಲೇ ಕಟ್ಟಿ ಮೇಸೋದ್ರಿಂದ ಜಾಸ್ತಿ ಖರ್ಚು ಬರಲ್ವಾ ನಿಮಗೆ? ಖರ್ಚು ಅಂತ ಏನಿಲ್ಲ ಸರ್ ನಮ್ಗೇನು, ಅವು ಹಾಲು ಚೆನ್ನಾಗಿ ಕೊಡ್ತದವಲ್ಲ ಹಂಗಾಗಿ ಲಾಭದಾಯಕವಾಗಿದೆ. ಆಮೇಲೆ ಗೊಬ್ಬರ ಎಲ್ಲ ಒಳ್ಳೆ ಗೊಬ್ಬರ ಆಗುತ್ತೆ ಮನೆಗಿರೋದ್ರಿಂದ, ಹೊರಗಡೆ ಮೇಸಕ್ಕೆ ಹೋಗೋದ್ರಿಂದ ಗೊಬ್ಬರ ವೇಸ್ಟ್ ಆಗುತ್ತೆ ಅಗಲೊತ್ತಿಂದೆಲ್ಲ, ನಮ್ಗೆ ಹಗಲು ರಾತ್ರಿ ಗೊಬ್ಬರ ಒಳ್ಳೆ ಗೊಬ್ಬರ ಸಿಗುತ್ತೆ, ಅದರಿಂದಾನು ಕೂಡ ನಮಗೆ ಲಾಭ ಆಗುತ್ತೆ ಸರ್. ಈಗ ಪ್ರತಿನಿತ್ಯ ಹಾಲು ಅಂತಂದ್ರೆ ಯಾವ ರೀತಿ ಮಾರಾಟ ಮಾಡ್ತೀರಾ? ಡೈರಿಗೆ ಹಾಕ್ತೀರಾ ಅಥವಾ ಗ್ರಾಹಕರಿಗೆ ಕೊಡ್ತೀರಾ? ಗ್ರಾಹಕರಿಗೆ ಕೊಡ್ತೀವಿ, ಹೆಚ್ಚಾಗಿದ್ದನ್ನ ಡೈರಿಗೆ ಹಾಕ್ತೀವಿ. ಮನೆ ಹತ್ರ ಇರೋರೆಲ್ಲ ಮನೆಯಲ್ಲಿಗೆ ಬಂದ್ ಬಂದ್ ಒಂದೊಂದ್ ಲೀಟರ್ ತರ ತಗೊಂಡೋಗ್ಬಿಡ್ತಾರೆ, ಮಿಕ್ಕಿದ್ದೆಲ್ಲ ಡೈರಿ ಕಳಿಸ್ತೀವಿ. ಯಾವ್ದು ಉತ್ತಮ ಅಂತ ಹೇಳ್ತೀರಾ? ಗ್ರಾಹಕರಿಗೆ ಕೊಡೋದು ಉತ್ತಮ ಅಂತ ಹೇಳ್ತೀರಾ? ಡೈರಿ ಕೊಡೋದು ಬೇಕು ಸರ್, ನಮಗೆ ಡೈರಿ ಲಿಂಕ್ ಕೂಡ ಬೇಕಾಗುತ್ತೆ. ಯಾಕಂದ್ರೆ ನಮಗೆ ಅಲ್ಲಿ ಮುಂದಿನ ಅನುಕೂಲಗಳು ಸಿಗ್ತವೆ ನಾವಿಷ್ಟು ಇದಕ್ಕೆ. ಇಲ್ಲಿ ಕೂಡ ಪಾಪ ಅವರು ಬಂದು ಮನೆ ಬಾಗಿಲಿಗೆ ಬಂದು ತಗೊಂಡೋಗ್ತಾರ, ದುಡ್ಡು ಬೇಗ ಇವ್ರ ಕಡೆಯಿಂದ ಸಿಗುತ್ತೆ, ಇದು ಕೂಡ ಅನುಕೂಲನೇ. ಡೈರಿನೂ ಬೇಕು ನಮಗೆ. ಈಗ ಡೈರಿ ಒಳಗಡೆ ನೀವು ಹಾಕ್ಬೇಕು ಅಂದ್ರೆ ಹಾಲನ್ನ ಅಲ್ಲಿ ಡಿಗ್ರಿ ಬರಬೇಕು, ಫ್ಯಾಟ್ ಬರಬೇಕು, ಇವೆಲ್ಲ ಸಮಸ್ಯೆಗಳು ಬರ್ತಾವಲ್ಲ? ನಮ್ಮ ಹಾಲು ತುಂಬಾ ಚೆನ್ನಾಗಿದೆ ಸರ್, ನಮಗೆ ಸಮಸ್ಯೆ ಆಗಿಲ್ಲ. ಯಾಕಂದ್ರೆ ಹಾಲು ಗುಣಮಟ್ಟದ ಹಾಲು ಇದೆ ನಮ್ದು. ಈಗ ನೇರವಾಗಿ ನೀವು ಹಾಲು ಮಾರಾಟ ಮಾಡೋ ಬದ್ಲಿ ಈಗ ಹಾಲಿನ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಆದಾಯ ಗಳಿಸಬಹುದು ಅಂದ್ರೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿಲ್ಲ ಸರ್? ಮಾಡಿಲ್ಲ ನಾವು, ಯಾಕಂದ್ರೆ ಬಹಳ ಹಾಲಾಗುತ್ತೆ, ನಮಗೆ ಸಮಯ ಇಲ್ಲ, ಬೇರೆ ಬೇರೆ ಕೆಲ್ಸಗಳಿದಾವು. ಹಂಗಾಗಿ ಅದೆಲ್ಲ ಮಾಡ್ಬೇಕಪ್ಪ ಅಂದ್ರೆ ನಾವು ಸ್ವಲ್ಪ ಅದರದೇ ಆದದ್ದು ಸಮಯವನ್ನು ಅದಕ್ಕೆ ಉಪಯೋಗಿಸ್ಕೋಬೇಕಾಗ್ತತಿ. ಬೆಣ್ಣೆ ಎಲ್ಲ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಆಗುತ್ತೆ, ನಾವು ಅದು ಸ್ವಲ್ಪ ನಮಗೆ ಸಮಸ್ಯೆ ಸರ್, ಮಾಡ್ಲಿಕ್ಕೆ ಆಗ್ತಿಲ್ಲ. ಈಗ ಬೇಸಿಗೆ ಬಂತು, ಮೊಸರು ಮಜ್ಜಿಗೆ ಸಾಕಷ್ಟು ಬೇಡಿಕೆ ಇರುತ್ತಲ್ವಾ? ಇರುತ್ತೆ ಇರುತ್ತೆ ಸರ್. ಅಂದ್ರೆ ಎಲ್ಲ ಒಂದ್ ಕಡೆ ಅದನ್ನೆಲ್ಲ ಮಾಡ್ಕೊಂಡು ನಮಗ್ ಆಗ್ತಾ ಇಲ್ಲ ಸರ್, ನಮಗ್ ಯಾರು ಇಲ್ವಲ್ಲ, ನಾವು ಸಮಯ ಬೇರೆ ಬೇರೆ ಕೆಲಸಗಳು ಬೇರೆ ಮಾಡ್ಕೊಂಡ್ವಿ ಅದ್ರ ಜೊತೆಗೆ, ಹಂಗಾಗಿ ಅದ್ರದ ಕೆಲಸದ ಕಡೆ ಇದಾಗುತ್ತೆ. ಈಗ ಡೈರಿ ಒಳಗಡೆ ಪ್ರತಿ ಒಂದ್ ಲೀಟರ್ ಏನು ನಿಮಗೆ ದರ ನಿಗದಿ ಸರ್? ಅದು ತುಂಬಾ ರೇಟ್ ಕಡಿಮೆ ಇದೆ ಇವಾಗೆಲ್ಲ, 30 ರೂಪಾಯಿ 31 ರೂಪಾಯಿ ಬೀಳ್ತಾ ಇದೆ. ಒಂದ್ 5 ರೂಪಾಯಿ ಪ್ರೋತ್ಸಾಹ ಧನಿಗೆ 36 ರೂಪಾಯಿ ಹಿಂಗ್ ಸಿಗುತ್ತೆ. ನಾವು 40 ರೂಪಾಯಿದಂಗ ಮನೆ ಹತ್ರ ಇರೋರಿಗೆ ಕೊಡ್ತೀವಿ, ಗ್ರಾಹಕರಿಗೆ 40. ಎಲ್ಲ ಒಂದ್ ಕಡೆ ಗ್ರಾಹಕರಿಗೆ ಕೊಡದೆ ಉತ್ತಮ ಲಾಭ ಆಗುತ್ತೆ ಸರ್, ಅದೇ ಲಾಭ. ಮತ್ತೆ ಹೆಚ್ಚು ಹಾಲು ಇರುತ್ತಲ್ಲ, ನಮ್ಗೆ ಡೈರಿ ಅವಶ್ಯಕತೆನು ಕೂಡ ಇದೆ. ಈಗ ತಿಂಗಳಲ್ಲಿ ಎಷ್ಟು ಆದಾಯ ತಗೊಳ್ತೀರಾ ನೀವು? ಹಾಲಿಂದು ಸರ್ ಒಂದ್ 30 ಲೀಟರ್ ಹಾಲು ಹಾಕ್ತಿವಿ, 30,000 ಅದು ಲೆಕ್ಕ ಆಗುತ್ತೆ. ಒಂದ್ ಲೀಟರ್ಗೆ 1,000 ಬಿದ್ರೂ 30,000 ಬರುತ್ತೆ ಸರ್ ಅದು. ಮತ್ ಒಂದ್ 10,000 ಹೋದ್ರು ಒಂದ್ 20-25,000 ನಮ್ಗೆ ಉಳಿತು ಒಂದು ತಿಂಗಳಿಗೆ. ಈಗ ಖರ್ಚು ಅಂತಂದ್ರೆ ಎಷ್ಟು ಖರ್ಚು ಅಂದ್ರೆ ಅದೇ ಇದ್ರ ಖರ್ಚು, ಮೇವಿಂದು. ಮೇವಿಗೆಲ್ಲ ನಮ್ದು ಇದು ಬರುತ್ತಲ್ಲ ಸರ್, ಅದ್ರದ್ದು ಗೊಬ್ಬರ ಬರುತ್ತೆ, ಗೊಬ್ಬರನು ನಮಗೆ ಮೇವಿನ ಕಡೆಗೆ ಇದಾಗುತ್ತೆ, ಮಾರಾಟ ಮಾಡ್ತೀವಿ ಗೊಬ್ಬರ ನಮ್ಮಲ್ಲಿ ಸ್ವಲ್ಪ. ಯಾಕಂದ್ರೆ ನಮ್ಮ ಮಳೆಯಾಶ್ರಿತ ಭೂಮಿ ಇರೋದ್ರಿಂದ ನಾವು ಪ್ರತಿ ವರ್ಷ ಒಂದ್ 15-20 ಲೋಡು ಗೊಬ್ಬರವನ್ನ ಮಾರಾಟ ಮಾಡ್ತೀವಿ ಸರ್, ಬೇರೆಯವರಿಗೆ ಕೊಡ್ತೀವಿ. ಅದ್ರದ್ದು ಹಣ ಬರುತ್ತಲ್ಲ, ಅದು ಅವ್ಕೆ ಮೇವು ಭೂಸ ಏನ್ ತಗೊಳ್ತೀವಲ್ಲ ಅದಕ್ಕೆ ಖರ್ಚಿಗೆ ಹೋಗುತ್ತೆ. ನಮ್ದು ಹಾಲಿನ ದುಡ್ಡು ನಮ್ಗೆ ಕೈ ಸೇರುತ್ತೆ ಸರ್. ಈಗ ಎಲ್ಲೆಂದ್ರಲ್ಲೇ ಈಗ ಅಡಿಕೆ ಸಾಕಷ್ಟು ಪ್ರಮಾಣದಲ್ಲಿ ಈಗ ರೈತರು ನಾಟಿ ಮಾಡ್ತಾ ಇದ್ದಾರಲ್ವಾ, ಎಲ್ಲಿ ಯಾವ ಭಾಗದಲ್ಲಿ ಹೋದ್ರೂ ಅಡಿಕೆ ನಾಟಿ ಮಾಡುವಂತದ್ನೇ ನಾವು ಕಂಡಿದ್ವಿ. ಅಂದ್ರೆ ಸಾಕಷ್ಟು ಡಿಮ್ಯಾಂಡ್ ಆಗಿದೆ ಇವತ್ತು ಕೊಟ್ಟಿಗೆ ಗೊಬ್ಬರಕ್ಕೆ. ಈಗ ಇಲ್ಲಿ ಶಿವಮೊಗ್ಗದ ಕಡೆಯವರು ಈ ಕಡೆ ಕೂಡ್ಲಿಗೆ ಮೊಳಕಾಲ್ಮೂರ್ ತಂಕಲ್ಲೂ ಬಂದು ಕುರಿ ಗೊಬ್ಬರವನ್ನ ತಗೊಂಡೋಗಂತ ನಾವು ನೋಡಿದ್ವಿ. ಅಂದ್ರೆ ಎಲ್ಲೇ ಒಂದ್ ಕಡೆ ಈಗ ಕೊಟ್ಟಿಗೆ ಗೊಬ್ಬರಕ್ಕೆ ಸಾಕಷ್ಟು ಬೇಡಿಕೆ ಇದೆಯಲ್ವಾ? ಅಂದ್ರೆ ಒಂದ್ ಲೋಡ್ಗೆ ಎಷ್ಟಂತ ನೀವು ನಿಗದಿ ಮಾಡಿದ್ರ? ನಾವು 6,500 ಒಂದ್ ಲೋಡಿಗೆ ಕೊಡ್ತೀವಿ ಸರ್. ಅಲ್ಲೇ ನಮ್ಮ ಸುತ್ತಮುತ್ತ ಇರೋರೇ ನಮ್ಮದ ಕಾಲ ಅಡ್ವಾನ್ಸ್ ಬುಕ್ ಆಗಿಬಿಟ್ಟಿರ್ತಾರೆ ಸರ್. ಯಾಕಂದ್ರೆ ನಮ್ದು ಗೊಬ್ಬರ ತುಂಬಾ ಚೆನ್ನಾಗಿರುತ್ತೆ, ನಾವು ಬೇರೆ ಏನು ಮಿಕ್ಸ್ ಮಾಡಲ್ಲ, ಹಂಗಾಗಿ ಅಡ್ವಾನ್ಸ್ ಆಗಿ ಅವರೇ ಫಿಕ್ಸ್ ಇರ್ತಾರೆ. ತಗೊಂಡೋಗ್ಬಿಡ್ತಾರೆ ಸರ್. ಬಂದು ರೇಡಕಮ್ಮ ಅವರೇ, ನಿಮ್ಗೆ ಎಷ್ಟೆಕರೆ ಕೃಷಿ ಭೂಮಿ ಇದೆ? ನಮ್ದು 2 ಎಕರೆ ಇದೆ. ಈಗ ಆ ಒಂದು 2 ಎಕರೆ ಒಳಗಡೆ ಏನಾದ್ರೂ ಬೇರೆ ಬೇರೆ ಒಂದು ಬೆಳೆಗಳನ್ನ ಬೆಳೆದು ಅದಕ್ಕೆ ಕೊಟ್ಟು ನೀವು ಉತ್ತಮವಾದ ಇಳುವರಿ ಬರುತ್ತೆ ಸರ್. ನೀರಾವರಿ ಮಾಡ್ಕೊಂಡ್ರೆ ನಮ್ ಗೊಬ್ಬರ ನಮ್ಗೆ ಬೇಕಾಗುತ್ತೆ ಸರ್. ನಾವ್ ಮಳೆ ಆಶ್ರಿತ ಒಂದು ಬೆಳೆ ಬೆಳೆಯೋದ್ರಿಂದ ಆ ಗೊಬ್ಬರ ಜಾಸ್ತಿ ಆಗುತ್ತೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಿವಿ, ಉಳಿದನ್ನ ನಾವು ಮಾರಾಟ ಮಾಡೋದು. ಯಾಕಂದ್ರೆ ನಮ್ಮ ದನಗಳಿಗೆ ನಾವು ಎಲ್ಲ ಕೊಂಡ್ಕೋಬೇಕಲ್ಲ ಮೇವು ಅದೆಲ್ಲ, ಅದಕ್ಕೆ ಹಣದ್ದು ಅವಶ್ಯಕತೆ ಇರುತ್ತೆ, ಹಂಗ ಕೊಡ್ತೀವಿ ಸರ್. ಒಟ್ಟಾರೆ ಈಗೆಲ್ಲ ಈಗ ಹಿಟ್ಟಿನ ಗಿರಣಿ ಮಾಡಿಕೊಂಡಿದ್ರ, ಎಣ್ಣೆ ಒಂದು ಗಾಣದ ಒಂದು ಮಿಷನ್ ಇಟ್ಕೊಂಡು ಎಣ್ಣೆಯನ್ನ ತೆಗೆದು ಬೇರೆಯವರಿಗೂ ಸಾಕಷ್ಟು ಉಪಯೋಗ ಮಾಡಿಕೊಟ್ಟಿದ್ದೀರಾ. ಇಷ್ಟೆಲ್ಲ ಒಂದು ನಿಮ್ಮ ಕೆಲಸ ಕಾರ್ಯಗಳನ್ನ ನೋಡಿ ನಿಮ್ಮ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಬೇರೆ ಸದಸ್ಯರು ಈಗ ಆ ರೀತಿ ನಾವು ಮಾಡಬೇಕು ಬೇರೆ ಏನಾದ್ರೂ ಒಂದು ಉದ್ಯೋಗ ಅಂತ ಹೇಳಿ ಮುಂದೆ ಬಂದಾರ? ಹಾ ಸರ್, ಮಾಡಿದ್ದಾರೆ ಸರ್. ಸುಮಾರು ನಮ್ಮ ಪಕ್ಕದಳ್ಳಿಯವರೆಲ್ಲ ಅವರು ಕೂಡ ಮಿಲ್ಗಳು ಹಾಕೊಂಡಾರ ನಮ್ಮನ್ನೆಲ್ಲ ನೋಡ್ಕೊಂಡು. ಆಮೇಲೆ ಇಲಾಖೆಯಿಂದ ಸುಮಾರು ರೈತ ಮಹಿಳೆಯರನ್ನೆಲ್ಲ ಕಳಿಸ್ತಿರ್ತಾರೆ ಸರ್, ಇಂಥ ಕಡೆಗೆ ಹೋಗ್ರಿ ಏನಾರ ಸ್ವ ಉದ್ಯೋಗ ಮಾಡ್ಬೇಕು ಅಂತ ಅವ್ರು ಕೇಳ್ಕೊಂಡಾಗೆ ಇಂಥ ಕಡೆಗೆ ಹೋಗ್ರಿ ಅಂತ ನಮ್ಮ ಮನೆಗಳಿಗೆ ಬಂದು ನಮ್ದೆಲ್ಲ ನೋಡ್ಕೊಂಡು ಹೋಗಿ ಸುಮಾರು ಜನ ಮಾಡಿದವರು ಇದಾರೆ ಸರ್, ಮಾಡ್ತಿದ್ದಾರೆ. ಈಗ ನೀವು ನಿಮ್ಮ ಮನೆಯವರು ಅಷ್ಟೇ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ವಿ ಅಂತ ಹೇಳಿದ್ರೆ, ಈಗ ನಿಮ್ಮ ಮಕ್ಕಳು ಇದಕ್ಕೆ ಬರಲಿಲ್ಲ? ಮಕ್ಕಳು ಸರ್ ಮನೇಲಿ ಇದ್ದಾಗ ಮಾಡ್ತಾರೆ, ಬಂದಾಗೆ ರಜಾ ಇದ್ದಾಗೆ ಅವ್ರು ಕೆಲಸ ಮಾಡ್ತಾರೆ, ಒಬ್ರು ಓದ್ತಿದ್ದಾರೆ, ಬಂದಾಗ ಮಾಡ್ತಾರೆ ಸರ್. ಅವ್ರಿಗೂ ಕೂಡ ಫುಲ್ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಕೆಲಸನೂ ಮಾಡ್ತಾರೆ. ಒಟ್ಟಾರೆ ನಿಮ್ಮ ಒಂದು ಕೃಷಿ ಬದುಕು ಏನ್ ಅನಿಸುತ್ತೆ ನಿಮಗೆ? ಚೆನ್ನಾಗಿದೆ ಸರ್. ನಮ್ಗೆ ಏನು ಫ್ರೀ ಆಗಿ ಎಲ್ಲೂ ಹೋಗಕ್ ಆಗಲ್ಲ ಅನ್ನೋದೊಂದ್ ಬಿಟ್ರೆ ಉಳಿದ ಎಲ್ಲದ್ರಾಗೂ ಯಾರಿಗೂ ಕಡಿಮೆ ಇಲ್ಲ ಸರ್, ಆ ತರನ ಇದ್ದೀವಿ ನಾವು. ಒಳ್ಳೇದು ರೇಣುಕಮ್ಮ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ